ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ವೇಳೆ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ. ಕೃಷಿ ರಂಗ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಿರ್ವಾರ್ ತಾಲೂಕಿನ ಹುಸೇನ್ಪುರ ಗ್ರಾಮದ ಮೋಹನ್ ಸಿಂಗ್ ಮತ್ತು ಭವಾನಿ ಬಾಯಿ ಅವರ ಕಬ್ಬಿನ ಬೇಸಾಯ ಮತ್ತು ಮೌಲ್ಯವರ್ಧನೆ ಕುರಿತು ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಮೋಹನ್ ಸಿಂಗ್ ಮತ್ತು ಭವಾನಿಬಾಯಿ ದಂಪತಿಗಳು, ಮೂಲತಃ ಸಿರ್ವಾರ ತಾಲೂಕಿನ ಹುಸೇನ್ಪುರ ಗ್ರಾಮದ ಕೃಷಿ ದಂಪತಿಗಳು. ಮುಖ್ಯವಾಗಿ ಕವಿತಾಳ್ ಹಾಗೂ ಲಿಂಗಸ್ಕೂರಿನ ಮುಖ್ಯ ರಸ್ತೆಯಲ್ಲಿ ಅವರು ಒಂದು ಹೊಲವನ್ನ ಲೀಸಿಗೆ ತೆಗೆದುಕೊಂಡು ಕಬ್ಬನ್ನ ಬೆಳೆದಿದ್ದಾರೆ. ಕಬ್ಬನ್ನ ಮಾರುವುದರ ಜೊತೆಗೆ ಇಲ್ಲಿ ಒಂದು ಹಾಲಿನ ಅಂಗಡಿಯನ್ನು ಕೂಡ ಅವರು ತೆರೆದುಕೊಂಡು ರಸ್ತೆಯಲ್ಲಿ ಅವರು ತಮ್ಮ ಉದ್ಯೋಗವನ್ನ ಮಾಡಿಕೊಂಡು ಬದುಕನ್ನ ಸಾಗಿಸ್ತಿದ್ದಾರೆ. ಅವರ ಒಂದು ಕೃಷಿ ಅನುಭವಗಳನ್ನ, ಈ ಒಂದು ಕಬ್ಬಿನ ವ್ಯಾಪಾರದ ಕೃಷಿ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಮೋಹನ್ ಸಿಂಗ್ ಮತ್ತು ಭವಾನಿಬಾಯಿ ಅವರಿಂದ. ಮೋಹನ್ ಸಿಂಗ್ ಅವರೇ, ಹೇಳಿ, ತಮ್ಮ ಒಂದು ಕೃಷಿ ಎಷ್ಟು ವರ್ಷದ ಅನುಭವ ಇದೆ? ಕೃಷಿ ನಾವು ಚಿಕ್ಕನ್ಲಿದ್ದ ಅದೇ ಕೃಷಿನೇ ಮಾಡ್ಕೊಂತ ಬಂದಿವ್ರಿ. ಅಪ್ಪ ಇದೆ ಹೊಲ ವ್ಯವಸ್ಥೆನೇ ಮಾಡಿವ್ರಿ. ಆದ್ರೂ ಪರವಾಗಿಲ್ಲರಿ, ಒಂದು ವರ್ಷ ಮಳೆ ಆಗ್ತಾವ, ಒಂದು ವರ್ಷ ಆಗಲ್ಲ, ನೀರು ಹೇಳಕ್ಕಲ್ರಿ ಬೆಳೆಗಳು. ಆದ್ರೂ ಈಚಿನ ಬೇಸ ಆಯ್ತು ಬಿಡ್ರಿ ಬೆಳೆ. ಈಗ ಬೇಸಿಗೆ ಹೋದಂಗೆಲ್ಲ ಸ್ವಲ್ಪ ಇಚ್ಚಿಚಿಗೆ ಕಮ್ಮಿ ಆಗ್ತದೆ. ಈಗ ಯಾವಾರ ಇಲ್ಲೇ ಹೊಲದ ಹೊಲದಲ್ಲಿ ನಮ್ದು ರೋಡ್ ಬಲಾಗೆ ಹೊಲ ಇರೋದು. ನಿಮ್ದು ಹುಸೇನ್ಪುರ ಕೌತಾಳಕ್ಕೆ ಯಾಕೆ ಬಂದ್ರಿ? ಕೌತಾಳ ಇಲ್ಲಿ ನಾವು ಲೀಜಿಗೆ ಹೊಲ ಮಾಡ್ಕೊಂಡು ಈ ಕಡೆ ಬಂದು ಇಲ್ಲೇ ಇದೀವ್ರಿ. ಅಲ್ಲಿ ಹುಸೇನ್ಪುರದಾಗ ನಿಮ್ದು ಹೊಲ ಇಲ್ಲ? ಹೊಲ ಐತ್ರಿ, 1 ಎಕರೆ ಜಮೀನ ಅದ ನಮ್ದು. ಪೂರ್ಣ ದೇವ ಮತ್ತೆ ಮೇಲತ್ತು ಇಲ್ಲಿ ನಾವು ಬಂದು ಕೇಸಿ ಹೊಲ ಲೀಜಿ ಮಾಡ್ಕೊಂಡು ಮನೆ ಇಲ್ಲಿ ಬಾಡಿಗೆ ಮಾಡ್ಕೊಂಡು ಇಲ್ಲೇ ಇದೀವಿ. ಆದ್ರೂ ಪರವಾಗಿಲ್ಲ, 1 ಎಕರೆ ಕಬ್ಬು ಮಾಡಿವಿ. 1 ಎಕರೆ ಕಬ್ಬು ಮಾಡ್ಕೊಂಡು ಇದರಲ್ಲಿ ಜ್ಯೂಸ್ ಬೆಂಡಿ ಮಾಡ್ಕೊಂಡು ಹೊಂಟಿವಿ ನೋಡಿ. ಹಾಲು ಹಾಲು ಮಾಡ್ಕೊಂತ ಹೊಂಟಿವ್ರಿ. ಯಾಕ್ರಿ ತಲೆಗ ಈ ಭಾಗದಲ್ಲಿ ಬೆಳಿತಾರೆ, ಹತ್ತಿ ಬೆಳಿತಾರೆ, ತೊಗರಿ ಬೆಳಿತಾರೆ, ಸಜ್ಜೆ ಬೆಳಿತಾರೆ, ಕಬ್ಬನ್ನ ಹಾಕಿ ಬೆಳಿಬೇಕು, ಈ ಹಾಲಿನ ಅಂಗಡಿಯನ್ನ ಇಡಬೇಕು, ಮಿಷಿನ್ ತರಬೇಕು ಅಂತ ಯಾರ ನಿಮಗ ಮಾಹಿತಿ ಕೊಟ್ರು? ಇಲ್ಲಿ ಲೋಕಲ್ ಇಲ್ಲಿ ಬ್ಯಾಟ್ರಿ ಇಲ್ಲ, ಕಬ್ಬು ಅಷ್ಟು ನೀರಿನ ಅಸ್ತೆ ವಸ್ತ ಕಮ್ಮಿ ಆದ ನೀರಿಂದ ಇಲ್ಲಿ ನೀರು ಅಂದ್ರೆ ಕಮ್ಮಿ. ಈಗ ಅಂತ ಫ್ಯಾಕ್ಟ್ರಿನ ಎಲ್ಲಿ ಲೋಕಲ್ ಆಗಿ ಇಲ್ಲಿ ಸನಿಪುರ ಸಿಗಲ್ಲ. ಫ್ಯಾಕ್ಟ್ರಿ ಕಬ್ಬು ಹಾಕಿದ್ರ ಅದ್ ಸಲುವಾಗಿ ಮತ್ತೆ ಏನಂತ ತೊಗರಿ ಇದೇ ಬೆಳೆದು ಹತ್ತಿ ತೊಗರಿ ಚಜ್ಜಿ ಈಗ ಮುಂಗಾರು ಬೆಳೆ ಇವೇ ಜಾಸ್ತಿ ಬಿತ್ತನೆ ಮಾಡೋದು. ಬಿತ್ತನೆ ಮಾಡಿ ಅವನೇ ಜಾಸ್ತಿ ಬೆಳೆಯೋದು. ಮತ್ತೆ ಅದು ಬಿಟ್ಟಿಂದ ಈಗ ಕಬ್ಬಿಗೆ ಅಂದ್ರೆ ನೀರು ಫುಲ್ ಜಾಸ್ತಿ ಬಿರೋದು ಇರ್ಬೇಕು. ಇದ್ರೆ ಮಾತ್ರ ಅದು ಕಬ್ಬು ಬೆಳವಣಿಗೆ ಆಗುತ್ತೆ, ಅದಕ್ಕಂದ್ರೆ ಬರೋದಲ್ಲ ಅದು. ಈಗ 1 ಎಕರೆ ಕಬ್ಬನ್ನು ಹಾಕೊಂಡ್ರಿ, ಇದು ಲೀಸ್ ತೊಗೊಂಡಿರೋ ಹೇಗೆ? ಲೀಸು 28,000 2 ಎಕರೆ. 2 ಎಕರೆ 28,000. 1 ಎಕರೆದಲ್ಲಿ ಕಬ್ಬನ್ನು ಹಾಕಿರಿ? 1 ಎಕರೆದಲ್ಲಿ ಕಬ್ಬು ಹಾಕಿವ್ರಿ. ಇನ್ನೊಂದು ಎಕರೆಯಲ್ಲಿ ಇದನ್ನು ಕಬ್ಬು ಹಾಕಿರಾ? ಕಬ್ಬು ಹಾಕಿವ್ರಿ. ಹೇಗ್ರಿ, ಹೆಂಗ್ ಬಂತು ಪ್ರಾರಂಭದಲ್ಲಿ ನಿಮಗೆ ಈ ಒಂದು ಕಬ್ಬನ್ನ ಮಾಡೋಕ್ಕಿಂತ ಪೂರ್ವದಲ್ಲಿ ಭೂಮಿಯನ್ನ ಹೆಂಗ್ ಸಿದ್ಧತೆ ಮಾಡ್ಕೊಂಡ್ರಿ? ಇದರ ಒಂದು ಕಣ್ಣಿಯನ್ನ ಎಲ್ಲಿಂದ ತಂದ್ರಿ, ಹೆಂಗ್ ಹಚ್ಚಿದ್ರಿ, ಇದ್ರ ಸ್ಟಾರ್ಟಿಂಗ್ ಬೇಸಾಯ ಹೆಂಗ್ ಮಾಡಿದ್ರಿ? ಇದ್ರ ಎಲ್ಲ ಹೊಲ 2 ಮಡಿಕೆ ಓಡಿಸಿ ಎಲ್ಲ ನಾವು ಮತ್ತೆ ಒಣ ನೆಲದಾಗ ಬೋದ್ ಬಿಡಿಸಿ ಅದು ಗೊಬ್ಬರ ಬಿತ್ತಿ ಮತ್ತೆ ಆಮೇಲೆ ಬೀಜ 2 ಬೀಜ ಬಿಟ್ಟು ಕೇಸಿ ಕಟಿಂಗ್ ಮಾಡಿ ಕೇಸಿ ನೀರು ಬಿಟ್ಟು ಬೋದಿ ಇಟ್ಟು ಕೇಸಿ ಬೀಜ ತುಳಿಬೇಕು. ಅದು ನೆಲದಲ್ಲೇ ತುಳಿದ್ರೆ ಅದು ಒಂದು 15 ದಿನ 20 ದಿನದ ಮೇಲ್ಪಟ್ಟು ನಾಟ್ತದೆ. ಬೀಜ ನಾಟಿ ಮಾಡಿದ್ರಿ? ನಾಟಿ ಮಾಡಿದ್ರಿ. 20 ದಿನದ ಒಳಗೆ ನಾಟಿಗೆ ನಾಟ್ತಾರೆ. ಅದು ಸಾಲಿನ ಸಾಲಿಗೆ ಎಷ್ಟು ದೂರ ಅದ? ಅದು 2-2.5 ಫೀಟ್ ಇರ್ತಾರೆ ನಮ್ದು. ಇದು 2-2.5 ಫೀಟ್ ಬಿಡ್ತೀವಿ ನಾವು. ಅದು ಸಕ್ಕರೆ ಪೇಟೆ ಅಂದ್ರೆ 4-5 ಫೀಟ್ ಅಂತಾನೆ ಬಿಡ್ತಾರೆ. ಇದು ನಾವು ಬಿಡಲ್ರಿ, ಇದು ಕಮ್ಮಿ ಇದು ಮಾಡ್ತೀವ್ರಿ. ಯಾಕಂತಂದ್ರೆ ಈಗ ಕಬ್ಬು 9 ತಿಂಗಳ ಬೆಳೆ, ದೀರ್ಘಾವಧಿ ಬೆಳೆ ಇದು. ಈಗ ನಾಟಿ ಮಾಡಿದ್ಮೇಲೆ ಈಗ ಅದನ್ನ ಜೋಪಾನ ಮಾಡೋದು, ಅಲ್ಲಿವರೆಗೂ ಹೆಂಗೆ ಬೇಸಾಯ ಎಣ್ಣೆ ಗೊಬ್ಬರ ಹೆಂಗ ಹಾಕೊಂಡು ಹೋಗ್ರಿ? ಹೊರಗಡೆ ರೌದಿ ಎಲ್ಲ ತಿರುಗಾಡಕ್, ಮನುಷ್ಯರು ಹೆಂಗ ತಿರುಗಾಡಕ್ಕೆ, ಹೊರಗಡೆ ಹೆಂಗ್ ತಿರುಗಾಡ್ತೀವೋ ಆ ತರ ತಿರುಗಾಡಂಗ್ ನಾವು ಒಳಗಡೆ ರೌದಿ ಪೋದಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ಕೊಂಡು ತಿರುಗಾಡಕ್ ಜಾಗ ಮಾಡ್ಕೊಂತೀವಿ ನಾವು, ಬಿಡಲ್ಲ ಅದನ್ನು. ನೀರಿನ ಅನುಕೂಲ ಭಾಳ ಬೇಕು ನೀರದಕ್ಕೆ, ಯಾಕಂತಂದ್ರೆ ಕಬ್ಬು ಬೆಳೆಯಪ್ಪ ಅಂತಂದ್ರೆ ಸಾಕಷ್ಟು ನೀರು ಬೇಕಾಗ್ತದೆ, ದಿನ ಬಿಡಬೇಕಾಗ್ತದೆ. ಇವು ಬೇರೆ ಬೆಳೆಯಕಪ್ಪ ಅಂತಂದ್ರೆ ಈಗ ಮೇಲ್ ಬೆಳೆ ಒಂದು ವಾರ 10 ದಿವಸ ನಡೀತದೆ, ಇದನ್ನ ದಡಗಳಂಗಿಲ್ಲ. ನೀರಿನ ವ್ಯವಸ್ಥೆ ಹೆಂಗದ? ನೀರು ಬರಲ್ರಿ, ಅದು 2 ಇಂಚಿ ನೀರು ಆದ್ರೆ ನೀರು ಬರೋಲ್ರಿ, 2 ಎಕರೆಕ್ ನೀರು ಆಗುತ್ತೆ ಆಗುತ್ತೆ. ನೀರಿಂದಾಗ 2 ಸಲ ನೀರು ಬೇಕ್ರಿ, ಅದು ಕಂಪಲ್ಸರಿ ಬೇಕು. 8 ದಿನದಾಗ 2 ಸಲ ಬೇಕೇ ಬೇಕ್ರಿ ನೀರು. 28,000 2 ಎಕರೆ ಭೂಮಿ ಲೀಸ್ ಕೊಡೋದು, ಅದರಾಗಿಂದ ನಿಮ್ಮ ಶ್ರಮ, ಕೂಲಿ ಖರ್ಚು, ಗೊಬ್ಬರ, ಎಣ್ಣೆ ಇವೆಲ್ಲ ತೆಗಿಬೇಕಾಗ್ತದೆ, ಹೆಂಗೆ ಗಿಟ್ಟ? ಅದೇನು ಇಲ್ಲರಿ, ಅದು ಕಾಳು ಭಾಳ ಬರ್ತಾರೆ. ಖರ್ಚು ಏನಿಲ್ಲ ಅಂದ್ರೆ 1 ಎಕರೆ ಕಬ್ಬು ಬೆಳೆಸ್ಬೇಕಾದ್ರೆ 40,000 ರೂಪಾಯಿ ಮೇಲ್ಪಟ್ಟು ಬರ್ತಾರೆ. ಲೀಸ್ ಬಂತು, ಗೊಬ್ಬರ ಬಂತು ಅಂದ್ರೆ 50,000 60,000 ರೂಪಾಯಿ ತನಕ ಖರ್ಚು ಬರ್ತಾರೆ. ನಮ್ಮ ನಾವು ದುಡ್ದು ಕೂಲಿ ಬಿಟ್ರು 60,000 ರೂಪಾಯಿ, ಇದ್ರ ಲೀಸ್ ಬಂತು, ಇದ್ರ ಗೊಬ್ಬರ ಗುಡೆವು ಆಳು ಎಲ್ಲ ಇದು ಮಾಡಿದ್ರೆ ಎಲ್ಲ ಕೂಡಿಸಿದ್ರೆ 60,000 ರೂಪಾಯಿ ಎಕರೆಗೆ ಖರ್ಚು ಬರ್ತದೆ. ಇದರ ಕಬ್ಬಿನ ಬೇಸಾಯದ ಅನುಭವ ಮೊದ್ಲಿತ್ತ ನಿಮ್ಗೆ? ಮೊದ್ಲಿದ್ದ ಅದೇ ಮಾಡ್ಕೊಂತ ಬಂದಿವ್ರು ನಾವು, ಬಹಳಸ್ಲಿಂದ ಅದನ್ನೇ ಮಾಡ್ಕೊಂತ ಬಂದಿವ್ ನಾವು. ಜೊತೆಗೆ ಬೆಳೆದ ಮೇಲೆ ಸಾಕಷ್ಟು ಮಾರುಕಟ್ಟೆ ಬೇಕಾಗ್ತದೆ, ಹಬ್ಬ ಜಾತ್ರೆ ಹರಿದಿನ ಅಲ್ಲೆಲ್ಲ ಹೋಗ್ತೀರಿ? ನಮ್ಮ ಮಾರಕ ಓದ್ತವ್ರಿ, ನೀರ್ಮಾನಿ ಜಾತ್ರೆ, ಮಸಿಗೆ ಮಲ್ಲಯ್ಯ ಈ ಕಡೆ ಕುರುಕುಂದಿ ಎಲ್ಲ ಜಾತ್ರೆಗಳಿಗೂ ಓದ್ತೀವಿ. ಮೇಲತ್ತು ನಮ್ಮ ಇದ್ರಂಗ ಬಂಡಿಯವರು ಜ್ಯೂಸ್ ಬಂಡಿಯವ್ರನ್ನ ಕಿಂಟಲ್ಗಟ್ಲೆ ಹಾಕ್ತಿವಿ, ಟನ್ಗೆ 6,000 ರೂಪಾಯಿದಂಗೆ ಹಾಕ್ತಿವಿ. ನನಗೆ 6,000 ರೂಪಾಯಿ ಹೆಂಗೆ ಜ್ಯೂಸ್ ಬಂಡಿಯವರಿಗೆ ಇಲ್ಲಿ ಬಂದು ತೊಗೊಂಡೋಗ್ತಾರೆ? ಇಲ್ಲೇ ಬಂದು ತೊಗೊಂಡೋಗ್ತಾರೆ. ನಾವು ಗಾಡಿ ಬಾಡಿ ನಮ್ಮ ಕಡೆಗೆ ಅದು, ನಾವು ಹೋಗಿ ಯಾಕೆ ಬರ್ಬೇಕು? ಅದೇ ಆದರೆ ಏನಿಲ್ಲರಿ, 4,000 ಉಳಿತೀರಿ ಆಳು ಪಾಳು ಎಲ್ಲ ಹೋದ್ರೂ, ಅದೇ 4,000 ಉಳಿಬೇಕಾದ್ರೆ ಕಷ್ಟ ಐತಿ. ಗಾಡಿ ಬಾಡಿ ಕೊಡ್ಬೇಕು, ಆಳಟ್ಟಿ ಸುಲಿಬೇಕು, ಒಬ್ರಿಬ್ರು ಮಾಡೋ ಕೆಲಸ ಅಲ್ಲ ಅಲ್ರಿ. ಲೇಬರ್ ಬೇಕು, ಕಟ್ ಮಾಡಿ ಎಲ್ಲ ಸುಲ್ದು ಪೆಂಡಿ ಕಟ್ಟಿ ಗಾಡಿ ಲೋಡ್ ಮಾಡಿದ್ರಾಗೆ ಅದು ಒಂದು ಗಾಡಿ ಲೋಡ್ ಮಾಡೋಕೆ 2,000-2,500 ರೂಪಾಯಿ ಖರ್ಚು ಬರ್ತದೆ. ಅದೆಲ್ಲ ಖರ್ಚು ತಗೊಂಡು ನಮ್ಗೆ ಅದೇ 2,000-3,000 ರೂಪಾಯಿ ಉಳಿಯೋದ್ರಾಗೆ. ಏನಾದರೂ ಫ್ಯಾಕ್ಟ್ರಿ ಕಳಿಸಿದ್ದಾದ ನಿಮ್ಮದು ಕಬ್ಬು? ಈ ಫ್ಯಾಕ್ಟ್ರಿ ಕಟ್ಟಿ ಕಸಲ್ರಿ, ಇದರಲ್ಲಿ ಭಾಳ ನಮ್ಮನೆ ಅದ್ರ, ಇದು ಸಕ್ಕರೆ ಆಗಲ್ರಿ, ಮಾಡಿದ್ರೆ ಬೆಲ್ಲ ಆಗ್ತದೆ, ಕುಡಿಯೋಕೆ ಆರೋಗ್ಯಕ್ಕೆ ಮಾತ್ರ ಚಲೋ. ಇದು ಸ್ವೀಟ್ ಅದ? ಸ್ವೀಟ್ ಇರ್ತದೆ, ಸ್ವೀಟ್ನೂ ಇರ್ತದೆ. ಆಮೇಲೆ ಆರೋಗ್ಯಕ್ಕೆ ನೆಗಡಿ ಕೆಮ್ಮು ಇದು ಕಾಮಣಿಗೆ ಪಾಮಣಿಗೆ ಒಳ್ಳೇದಂತೇಳಿ ಮಂದಿ ಭಾಳ ತಗೊಂಡು ಹೋಗ್ತಾರೆ, ಕುಡಿತಾರೆ, ಹಾಲು ಕುಡ್ದು ಹೋಗ್ತಾರೆ. ಇದಕ್ಕೆ ಮಾತ್ರ ಬರ್ತದೆ, ಮಾಡಿದ್ರೆ ಬೆಲ್ಲ ಆಗ್ತದೆ, ಸಕ್ಕರೆ ಅಂತ ಆಗಲ್ಲ ಬಿಡ್ರಿ. ಇದು ಸಕ್ಕರೆ ಕೆಡಿಸ್ತದೆ. ಅದು ಇದರಲ್ಲಿ ಒಂದು 8 ತಳಿ ಮೇಲೆ ಐತಿ ಇದರಲ್ಲಿ ತಳಿ, ಅದರಲ್ಲಿ ಇದು ಬೇರೆ ತಳಿ, ಅದು ಸಕ್ಕರೆ ಬ್ಯಾಟ್ರಿ ಆಗೋದು ಬೇರೆ, ಇದ್ರಾಗ ಸಕ್ಕರೆ ಆಗೋದು ಬೇರೆ, ಇದು ಬೆಲ್ಲ ಆಗೋದನ್ನು ಬೇರೆ. ಇದು ಇದು ಆದ್ರ ಮೇಲೆ ಸಕ್ಕರೆ ಕೆಡಿಸಿಬಿಡ್ತದೆ, ಅದರ ಕಲಿಸಿದ್ರೆ ಇದು ಮಾಡಿದ್ರೆ ಮಾತ್ರ ಬೆಲ್ಲ ಅದು ಕಟಾವು ನಡೆದದ ನಿಮ್ಮ ಹೊಲದು ನಡೆದ್ರೆ? ನಮ್ಮ ಬೆಂಡೆ ಇದೇವ್ರಿ, ಜ್ಯೂಸ್ ಬೆಂಡೆ ಅಲ್ಲಿ ಅಲ್ಲಿ ಮಸಿಯಾಗದೇವ ಈ ಕಡೆ ರಾಯಚೂರು ತನ ಓದದ ನಮ್ಮ ಹಾಲು ಬಂದು ಹೋಯ್ತಾರ, ಅವರೇ ಗಾಡಿ ತಂದು ಕಿಸಿ ಹಾಕೊಂಡು ಹೋತಾರ. ಸಿರಿವಾರ ಮಾನವಿ ಎಲ್ಲ ಕಡೆಗೆ ನಮ್ಮ ಮಾಲ್ ಹೋಯ್ತಾರ. ಹೆಂಗ ಅನ್ಸತ್ರಿ ಲೀಸ್ ತಗೊಂಡು 28,000 ರೂಪಾಯಿ ಲೀಸ್ ಕೊಡಕತ್ತೀರಿ, ಮತ್ತೆ ಹಾಕಿದ ಗೊಬ್ಬರ ಎಣ್ಣೆ ಕಟ್ ಮಾಡೋದು ಖರ್ಚು, ಏನಾದ್ರು ಲಾಭ ಅನ್ಸತ್ತ? ಲಾಭ ಪರವಲ್ರಿ, ಮತ್ತೆ ಏನು ಇನ್ನೊಬ್ರು ತಕ್ಕ ಹೋಗಿ ನಮ್ಮ ಕೈಲಿ ದುಡಿದಾಗಲ್ಲ, ನಾವು ದುಡಿದು ನಮ್ಮ ಕೂಲಿ ತಗಂತೀವಿ, ಅದಕ್ಕೂ ಹೆಚ್ಚಿನ ಲಾಭ ಅಂದ್ರೆ ಏನಿಲ್ಲ. ಇನ್ನೊಬ್ರಲ್ಕ್ ನಮ್ಮ ಕೈಲಿ ಹೋಗಿ ದುಡಿದಾಗಲ್ಲ, ಮತ್ತೆ ನಾವು ಇದರಲ್ಲೇ ದುಡಿಯೋದು, ಇದ್ರ ಕೂಲಿನೇ ತಗ, ನಮ್ಮ ಕೂಲಿ ಲಾಭ ತಗಂಗ. ವರ್ಷಕ್ಕೆ ಏನಪ್ಪ ಎಲ್ಲ ಒಟ್ಟು ಹೋಗಿ 1,00,000 ತನೂ ಉಳಿಬೋದು ನಮ್ದೆಲ್ಲ, ನಮ್ಮ ಊಟ ಎಲ್ಲ ಒಟ್ಟು ಮನೆ ಬಾಡಿಗೆ ಹೌದು ಗೊಬ್ಬರ ಗುಡೆವು ಲೀಸು ಎಲ್ಲ ಹೋದ್ರು ಆಟನು ಒಂದು 50,000 ಉಳಿಬೋದು, 1,00,000 ಉಳಿಬೋದು, ಹೇಳಕ್ ಆಗಲ್ರ ಅದು, ಅದ್ ಬೆಳೆ ಮೇಲೆ ಡಿಫ್ರೆಂಟ್ ಅದು. ಈಗ ಮೋಹನ್ ಸಿಂಗ್ ಅವರ ಪತ್ನಿ ಭವಾನಿ ಬಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಭವಾನಿ ಬಾಯಿ ಅವರೇ, ನಿಮ್ಮ ಮನೆಯವರು ಈಗ ಕಬ್ಬು ಹಾಕ್ತೀನಿ ಅಂತ ಅಂದಾಗ ಏನು ಮಾಡೋಣ ಅಂತ ಹೇಳಿದ್ರೆ ಮತ್ತೆ ಹೆಂಗೆ? ನಾವು ಕಬ್ಬು ಮಾಡ್ತೀವಿ ಅಂದ್ರಿ, ಮಾಡ್ರಿ ಅಂತಂದೀವಿ ರೀ, ಅವ್ರು ಕೂಡ ನಾವು ಕೆಲ್ಸಕ್ಕೆ ಬರ್ತೀವಿ ರೀ, ಮಾಡ್ತೀವಿ ರೀ, ಹೋಗ್ತೀವಿ ರೀ ಅಷ್ಟೇ. ಮುಂಜಾನೆ 8 ಗಂಟೆ ಬರ್ತೀರ ನಮ್ಮ ಹೊಲಕ್ಕೆ? 10 ಗಂಟೆಗೆ ಬರ್ತೀವಿ ರೀ, ಕೆಲಸ ಇತ್ತಂದ್ರೆ ಮುಂಜಾನೆ ಬೆಳಗ್ಗೆ ಬರ್ತೀವಿ ರೀ. 6 ಗಂಟೆಗೆ ಕೆಲಸ ಬಗಾನ್ ಕೊಬ್ಬು ಪಬ್ಬು ಕಡೆದಿತ್ತು, ಎಲ್ಲೇನು ಗಾಣ ಕಳಿಸೋವಿದ್ರೆ ಬೆಳಗ್ಗೆ 6 ಗಂಟೆಗೆ ಬಂದು ಮಾಡೋಗ್ತೀರಿ. ಸಾಯಂಕಾಲ ತನಕ ಇರ್ತೀರಿ? ಸಾಯಂಕಾಲ ತನಕ ಇರ್ತೀರಿ. ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನೆಲ್ಲ ನೋಡ್ಕೊಂಡು ಮತ್ತೆ ಹೊಲಕ್ಕೆ ಬರ್ಬೇಕು? ಹೊಲಕ್ಕೆ ಬಂದು ಮಾಡ್ಕೊಂಡು ಹೋಗ್ತೀರಿ, ಇಬ್ರು ಗಂಡು ಮಕ್ಕಳು ಇದಾರೆ ನಮಗೆ, ಹೋಗ್ತಾರೆ ಇಲ್ಲೇ ಸ್ಕೂಲ್ಗೆ. ನೋಡಮ್ಮ, ಈಗ ರೋಡ್ ಬಾಜು ಈ ಕಬ್ಬನ್ನ ಬೇರೆ ಬೇರೆ ಊರುಗಳಿಗೆ ಬಂಡಿಗೆ ಜ್ಯೂಸಿಗೆ ಹಾಕೋದ್ರ ಬದಲು ನೀವು ರೋಡ್ ಪಕ್ಕದಲ್ಲಿ ಒಂದು ಈ ಜ್ಯೂಸಿನ ಒಂದು ಮಿಷಿನ್ ಅನ್ನು ಕೂಡ ಇಟ್ಕೊಂಡಿದ್ದೀರಿ, ಇದ್ರ ವ್ಯಾಪಾರ ಹೆಂಗ್ ನಡೆಯಕತ್ತದ? ಚಲೋ ನಡೀತ್ರಿ, ಇಷ್ಟು ದಿನ ಬೇಸ್ ನಡೀತ್ರಿ, ಈಗ ಒಂದ್ ಸ್ವಲ್ಪ ಡಲ್ ಆಗೈತ್ರಿ, ಅವಾಗ ಭಾಳ ಇದ್ವು, ಬಿಸಿಲುಗಾಲದಿನ ಈಗ ಸ್ವಲ್ಪ ಕಮ್ಮಿ ಆಗ್ಯಾವ ರೀ. 10 ರೂಪಾಯಿ ಗ್ಲಾಸ್ ಮಾರ್ತೀವಿ ರೀ ನಾವು, ಅವ್ರೆಷ್ಟು ನಾವು ಮಾರಿದ್ರೆ ನಾವು 10 ರೂಪಾಯಿ ಗ್ಲಾಸ್ ಮಾರೀವಿ ರೀ. ಸ್ವಲ್ಪ ಲಿಂಬೆಹಣ್ಣು ಸ್ವಲ್ಪ ಲಿಂಬೆಹಣ್ಣು ಎಲ್ಲ ಹಾಕ್ತೀವಿ ರೀ, ಎಲ್ಲ ಅವರು ಹೆಂಗೆ ಹೆಂಗೆ ಹೇಳ್ಕೊಡ್ತಾರೆ ಹಂಗಂಗೆ ಹಾಕಿ ಮಾಡ್ತೀವಿ ರೀ. ಬೆಳೆಯೋದಕ್ಕೂ ಮತ್ತೆ ಈಗ ಅಲ್ಲಲ್ಲಿ ಮಾರೋದಕ್ಕೂ ನೀವೇ ಹಾಲನ್ನ ಮಾಡಿ ಮಾರೋದಕ್ಕೂ ಚಲೋ ಲಾಭ ಅನ್ಸತ್ತಮ್ಮ? ಹಾಲು ಮಾಡಿದ್ದೇ ಲಾಭ ಆಗೈತ್ರಿ, ಅದು ಬೆಳೆದಿದ್ದು ಮಾರಿದ್ದೇನು ಅಷ್ಟು ಲಾಭ ಆಗ್ಲಿಲ್ಲರಿ ನಮ್ಗೆ, ಈಗ ಹಾಲು ಮಾಡಿದ್ದೇ ಲಾಭ ಆಗೈತ್ರಿ. ಎಷ್ಟಾಗತ್ತಮ್ಮ ಅಂದಾಜು ಮುಂದಿನಕ್ಕೆ ಚಲೋ ಗಿರಾಕ್ ಯಾತಪ್ಪ ಅಂತಂದ್ರೆ ಈಗ ಹಾಲಿನ ವ್ಯಾಪಾರ ಕಬ್ಬಿಂದು ಎಷ್ಟಾಗತ್ತೆ? ಅವಾಗ 3,000 3,500 4,000 ತನ ಆತತ್ರಿ ದಿನಕ್ಕೆ. ಈಗ ಏನಿಲ್ರಿ, 1,000-1,500 ಆತತ್ರಿ. ರೋಡ್ ಮೇಲೆ ಹೆಂಗ್ ಗಿರಾಕಿಗಳು ಓಡಾಡ್ತಾರೆ ಜನ, ಇಲ್ಲಿ ಬಂದು ಕುಡಿದು ತಣ್ಣಗೆ ಮಾತಾಡಿ ಹೋಗ್ತಾರೆ. ಹೋಗ್ತಾರ್ರಿ, ತಣ್ಣಗೈತೆ ಅಂತ ಕುಂದಿರ್ತಾರೆ ಬಿಡ್ರಿ. ಹೆಂಗಮ್ಮ ಹೆಂಗ ಅನ್ಸದ ಈ ಒಕ್ಕಲ್ತನ ಜೊತೆಗೆ ನೀವೇ ಬೆಳೆದು ನೀವೇ ಹಾಲು ಮಾರಕತ್ತೀರಿ, ನೇರವಾಗಿ ಬೇರೆ ಊರವರಿಗೆ ಅಥವಾ ಕೊಂಡ್ಕೊಳ್ಳೋರಿಗೆ ಮಾರೋದ್ ಬದಲು ಇದನ್ನ ಹಾಲು ಮಾಡಿ ಮಾರೋದು ಹೆಂಗ ಅನ್ಸುತ್ತೆ? ಅದು ನಮಗ್ ಗಾಡಿ ಇಲ್ರಿ ಮಾರ್ಬೇಕಂದ್ರ, ಬೇರೆ ಗಾಡಿ ತಗೊಂಡ್ ಮಾರಿದ್ರೆ ನಮ್ಗೆ ಉಳಿತಾಯ ಸಿಗಲ್ರಿ ಜಾಸ್ತಿ. ಅದಕ್ಕಂದ ನಮಗ ಒಂದು ಬಂಡಿ ಸಿಕ್ತಿರಿ, ತಗೊಂಬಂದು ಮಾಡಿ ಹಾಲು ಮಾಡಕತ್ತಿ ನೋಡ್ರಿ. ನಿಮ್ದು ಒಂದು ಗಾಡಿ ಇತ್ತಪ್ಪ ಅಂದ್ರೆ ಟಾಟಾ ಎಸಿ ಅಂತಿದ್ದಂದ್ರೆ ಹಳ್ಳಿ ಹಳ್ಳಿಗೆ ಅವ್ರ ಜಾತ್ರೆಗೆ ಸಂತೆಗೆಲ್ಲ ಹೋಗ್ಬೋದ? ಹಾ ಹೋಗ್ತಿದ್ದೀವ್ರಿ ಅವಾಗ. ಇದೇ ವರ್ಷ ಬಂಡಿ ಮಾಡ್ಕೊಂಡು ಹಾಲು ಜ್ಯೂಸ್ ಮಾಡಕತ್ತೀವ್ರಿ ನಾವು. ನೀರಿನ ವ್ಯವಸ್ಥೆ ಎಲ್ಲ ಚಲೋ? ಹಾ ಚಲೋ ಐತ್ರಿ, ನೀರಿನ ವ್ಯವಸ್ಥೆ ಚಲೋ ಐತ್ರಿ. ಹೊಲ್ದವ್ರನ್ನ ಚಲೋ ಅರ ಪಾಪ ನಮ್ಮ ಮಂದಿನಿ. ಏನಮ್ಮ ಈಗ ಹಿಂಗ ಸಣ್ಣ ಸಣ್ಣ ಭೂಮಿ ಇದ್ದವರು, ಹಿಂಗ ರೋಡ್ ಬಾಜು ಇದ್ದವರು, ಒಂದ್ ಎಕರೆ 2 ಎಕರೆ ಅಲ್ಲಿ ಕಬ್ಬನ್ನ ಹಾಕೊಂಡು ಮಾಡೋದು ಬೇಸಂತೇನು? ಮತ್ತೆ ಏನ್ ಮಾಡ್ಬೇಕ್ರಿ, ನಮ್ಮ ಕೈಲೇ ಮಂದಿ ಹೊಲಕ್ಕೆ ಹೋಗಿ ಕೆಲಸ ಮಾಡೋದಾಗಲ್ರಿ. ನಮ್ಮ ಹೊಲ್ದ ನಾವು ಮಾಡ್ಕೊಂಡಿರ್ತೀರಿ ನಾವು. ಆದ್ರೆ ಮಂದಿ ಹೊಲ್ಕೂ ಹೋಗಲ್ರಿ, ನಮ್ಮ ಮನೆಯವ್ರೂ ಹೋಗಲ್ಲ, ನಾವೂ ಹೋಗಲ್ರಿ. ನಾವು ಹೊಲ್ದಾಗೆ ನಮ್ಮ ಕೆಲಸನ ನಾವೇನ ಇರ್ತೀವ್ರಿ. ಈಗ ಇದನ್ನ ತಕ್ಕಂಡ ಮೇಲೆ ಏನ್ ಹಾಕ್ಬೇಕಂತ ಪ್ಲಾನ್ ಅದಮ್ಮ ಮುಂದೆ? ಈಗ ಮತ್ತೆ ಕೊಬ್ಬನ ಹಾಕ್ತೀರಿ ನಾವು, ಮತ್ತೆ ಕೊಬ್ಬನ ಹಾಕ್ತೀರಿ, ಮತ್ತೆ ಜ್ಯೂಸ್ ಮುಂದಕ್ಕೆ ಜ್ಯೂಸ್ನ ತಯಾರಾಗುತ್ತೆ. ಚಲೋ ರೊಕ್ಕಕ್ಕೆ ಉಳಿತಾವಮ್ಮ, ಏನಾರ ಮಾಡಿದ ಖರ್ಚು ನಿಮ್ದೆಲ್ಲ ಮಾಡ್ಕೊಂಡು ಉಳಿತಾವ್ರಿ? ಉಳಿತೈತ್ರಿ ನಮ್ದು. ಹಾಕ್ಬೇಕು, ದುಡಿಬೇಕು. ಹಾ ದುಡಿದ್ರೆ ಉಳಿತೈತಿ ನೋಡ್ರಿ ನಮ್ ಖರ್ಚು. ಜಲ್ದಿ ಬಂದು ಹೊಲಕ್ಕೆ ನಿಂದಿರ್ಬೇಕು, ಈಗ ಕಟ್ ಮಾಡಿ ನಿಂದಿರ್ಬೇಕು, ಗಿರಾಕಿ ಮಾಡ್ಬೇಕು. ಅದೇ ನಮ್ ದುಡ್ದದ್ದು ಕೂಲಿ ಉಳ್ಕಂತದ್ ನೋಡ್ರಿ. ಒಬ್ರು ಅಲ್ಲಿ ಹೋಗಲ್ಲ ಅಂದ್ರು ನಮ್ ದುಡ್ದದ್ ಕೂಲಿ ಉಳಿತೈತಿ ನೋಡ್ರಿ. ಹಿಂಗ ಚಲೋ ಇಳುವರಿ ಬಂದಂತ ಅನ್ಸುತ್ತೆ. ಈಗ ಬೇರೆ ಕಡೆ ಎಲ್ಲ ಬಾಗಲಕೋಟು, ಬೆಳಗಾಮು, ಆ ಕಡೆ ಎಲ್ಲ ಕಬ್ಬು ಬೆಳೆದದ್ದು ಅವ್ರು ಚಲೋ ಕಬ್ಬ ಬೆಳಿತಾರ. ನಿಮ್ದು ಸೈಜ್ ಕಬ್ಬು ಹೆಂಗದ? ಸೈಜ್ ಬೇಸ್ ಐತ್ರಿ ನಮ್ದು, ದಪ್ಪ ಐತ್ರಿ. ಇಳುವರಿ ಚಲೋ ಬರ್ಬೇಕು, ತೂಕ ಬರ್ಬೇಕು. ತೂಕ ಐತ್ರಿ ಕಬ್ಬು, ತೂಕ ಐತ್ರಿ ಬಾಳ ಉದ್ದ ಇದಾವ, ತೂಕ ಐತ್ರಿ ಚಲೋ ಐತ್ರಿ. ಜೊತೆಗೆ ನಿಮ್ಮ ಮನೆಯವ್ರ ಸಾಥ್ ಕೊಡ್ತಾರ ನಿಮ್ ಜೊತೆ? ಕೊಡ್ತಾರ್ರಿ, ಮತ್ತೆ ಅವ್ರ ಸಲಗೆ ನಾವೆಲ್ಲ ಮಾಡೋದ್ರಿ. ಒಂದು 2 ಎಕರೆ ತಗೊಂಡು ಏನಾದ್ರು ಕಬ್ಬಿನ ಜೊತೆ ಏನಾದ್ರು ತರಕಾರಿ ಊರು ಸಮೀಪದ ಸಂತೆ ಗಿಂತಿ ಮಾಡಕ್ಕಾಗ್ತದೆ, ತರಕಾರಿ ಹಾಕಬಹುದಲ್ಲ? ಹಾಕಿಂತೀರಿ ನಾವು, ಇದ್ರಾಗೆ ತರಕಾರಿ ಹಾಕಿಂತೀರಿ, ತರಕಾರಿನೂ ಮಾಡ್ತೀವ್ರಿ ನಾವು. ಏನೇನು ಹಾಕೊಂಡಿದ್ರಮ್ಮ ತರಕಾರಿ? ತರಕಾರಿ ಕೊತ್ತಂಬರಿ, ಮೆಂತ್ಯ, ಪುಂಡೆ ಪಲ್ಯ, ಮುಲ್ಲಂಗಿ, ಎಲ್ಲ ಪಲ್ಯ ದಿನಸ ಹಾಕ್ತೀರಿ ನಾವು. ಇದೇ 2 ಎಕರೆದಾಗ ಒಂದ್ ಸ್ವಲ್ಪ ಜಾಗ ಬಿಟ್ಟು ಮಾಡ್ಕೊತೀರಿ? ಹಾ ಜಾಗ ಬಿಟ್ಟು ಒಂದ್ ಸ್ವಲ್ಪ ಪಲ್ಯ ಜಾಗ ಬಿಟ್ಟು ಮಾಡ್ಕೊಂತೀರಿ ನಾವು. ವ್ಯಾಪಾರ ಆತದಮ್ಮ? ಅದನ್ನ ಚಲೋ ಆತ್ರಿ ವ್ಯಾಪಾರ ನಮ್ಗೆ, ಅದನ್ನೇ ಹೋಗಿ ಹಳ್ಳಿ ಮಾರ್ಕೊಂಬರ್ತೀವ್ರಿ ನಾವು. ಹಟ್ಟಿ ಸಂತೆ ಆತದ, ಕವಿತಾಳ ಸಂತೆ ಆತದ, ಸಿರ್ವರ್ ಸಂತೆ ಆತದ, ಎಲ್ಲ ಸಂತೆಗೆ ಹೋಗ್ತಾರ್ರಿ. ಎಲ್ಲ ಸಂತೆಗೆ ಹೋಗಿ ಹೋಗಿ ಮಾರ್ಕೊಂಬರ್ತಾರ್ರಿ. ಪಲ್ಯ ತರಕಾರಿ ಸೊಪ್ಪಗೆ ಮಾರ್ತೀವಿ. ಒಕ್ಕಲ್ತನ ಹೆಂಗ್ ಮಾಡಕತ್ತೀರಿ ಈಗ? ಲೀಸಿಗೆ ತಗೊಂಡು ಭೂಮಿ ಇದ್ರು ಕೂಡ ದುಡಿಬೇಕು ಅನ್ನೋದು ಗಂಡ ಹೆಂಡತಿ ಛಲ, ಬಹಳ ಚೈತ್ ನಿಮ್ಮ ಹತ್ರ ನೋಡು. ಊರಾಗ ಅಲ್ಲಿ ಹುಸೇನ್ಪುರದಾಗ 10 ಎಕರೆ ಸ್ವಂತ ಭೂಮಿ ಬಿಟ್ಟು ಇಲ್ಲಿ ರೋಡ್ ಬಾಜು ಕೌತಾಳಿಗೆ ಬಂದು 2 ಎಕರೆ ಲೀಸ್ ತಗೊಂಡು ಕಬ್ಬು ಹಾಕಿ ಕಬ್ಬನ್ನು ಅವ್ರವ್ರಿಗೆ ಮಾರಿ ಜೊತೆಗೆ ಒಂದು ಹಾಲಿನ ಅಂಗಡಿಯನ್ನು ಕೂಡ ತಕೊಂಡಿದ್ದೀನಿ. ಹೆಂಗ ಅನ್ಸತ್ತವ? ಮತ್ತೆ ಚಲೋ ಅನ್ಸಕತ್ತೈತ್ರಿ, ಚಲೋ ಆಗೈತ್ರಿ ನಮ್ಗೆ. ಈ ವರ್ಷ ಏನು ಪರವಿಲ್ಲ, ಚಲೋ ಅನಿಸೈತಿ. ಕಬ್ಬಿನ ಬಂಡಿ ತಂದಲೇ ನಮ್ಗೇನು ಲಾಸ್ ಇಲ್ಲ. ಕೊರೋನಾ ಬಂತಲ್ಲಮ್ಮ ಅವಾಗಿತ್ತೆ ನಿಮ್ದು ಕಬ್ಬು? ಹಾಂ ಇತ್ತರಿ, ಆದರ್ಸ ಮಾರೀವ್ರಿ ನಾ. ಕೊರೋನಾ ಬರತ್ತಿಗೆ ಕಾಲ ಸಾಗಿತ್ರಿ ನಮ್ಮ ಕಬ್ಬು ಮಾರ. ಕೊರೋನಾದಾಗ ವ್ಯಾಪಾರ ಆಯ್ತು? ವ್ಯಾಪಾರ ಆಯ್ತು, ಎಲ್ಲ ಚಲೋ ಆಯ್ತ್ರಿ ವ್ಯಾಪಾರ. ಆದರ್ಸನ್ನು ಆದರ್ಸ ಎಲ್ಲ ಇಷ್ಟೊತ್ತಿಗೆ ಅನ್ನೋದಿ ಕಬ್ಬು ಮಾರಿ ಮತ್ತೆ ಪುನಃ ಕಬ್ಬು ತುಳಿದಿದ್ದೀವ್ರಿ. ಹಾಂ ತುಳಿದಕ್ಕೆ ಮತ್ತೆ ಈ ವರ್ಷ ಅಲ್ಲಿನ ಬಂಡಿ ತನ್ನ ಸಲಗೆ ಸ್ವಲ್ಪ ಉಳಿದ್ರಿ. ಈಗಿನ್ನ ಹಂಗೆ ನಡ್ಸಕತ್ತೀರಿ ಅಲ್ಲಿ ಬಂಡಿ ಸಲುವಾಗಿ ಸ್ವಲ್ಪ ಬಿಟ್ಕೊಂಡಿರಿ. ಬಿಟ್ಕೊಂಡಿವ್ರಿ ನಾವು. ಹಾಂ ಇಷ್ಟೊತ್ತಿಗೆ ಮಾರಿ ಬಿಡ್ತಿದ್ರಿ ಕಡದು. ಹ್ಞೂ ನೇರವಾಗಿ ಮಾರಕ್ಕೂ ಮತ್ತೆ ಈಗ ಹಾಲು ಬಂಡಿ ಮುಖಾಂತರ ಹಾಲು ಮಾರೋದಕ್ಕೂ ಸ್ವಲ್ಪ ನಿಮಗೆ ಒಂದು 2 ರೂಪಾಯಿ ಉಳಿತಾವೆ? ಹಾಂ ಉಳಿತದ್ರಿ ನಮ್ಗೆ ಅಲ್ಲಿ ನೇರವರ ಹಾಕಿದ್ರೆ ನಮ್ಗೆ ಉಳಿಯಲ್ರಿ ಸ್ವಲ್ಪ. ನಮ್ಗೆ ಇದು ಲಾಭ ಬೇಕಂದ್ರೆ ನಾವು ಅದಕ್ಕೆ ಬಂಡಿ ಇಟ್ಕೊಂಡು ಮಾಡ್ಕೊಂಡು. ಬಂಡಿ ಎಷ್ಟು ಬಂತಪ್ಪ ಎಲ್ಲಿಂದ ತಂದ್ರಿ ಬಂಡಿ? ನಾವು ಇದು ಒಂದು 50,000 ರೂಪಾಯಿ ಬಿತ್ತರಿ ಬಂಡಿ. ಎಲ್ಲಿಂದ ತಂದ್ರಿ ಬಂಡಿ? ಇಲ್ಲೇ ಬೇರೆಯವ್ರು ತೊಗೊಂಡಿದ್ರಿ, ಅವ್ರು ಕೊಟ್ಟು ನಾವು ಬೆಂಗ್ಳೂರಿಗೆ ಹೋಗ್ತೀವಿ ಅಂದ್ರಿ. ಅವರು ನಮಗೆ ನಾವು 6,000 ಕೊಬ್ಬು ಹಾಕ್ತಿದ್ರು ಅವರಿಗೆ, ಕೊಡ್ತೀವಿ ತಗೊಂತೀರ ಅಂತ ಕೇಳಿದ್ರು. ಹ್ಞೂ ಅಂತಂದು ತಗೊಂಬಂದು ಹಚ್ಕೊಂತೀವ್ರಿ. ಡೀಸೆಲ್ ಹಾಕ್ಬೇಕಮ್ಮ? ಪೆಟ್ರೋಲ್ ಹಾಕ್ತಾರ್ರಿ, ಮತ್ತು ಡೀಸೆಲ್ ಹಾಕ್ತಾರ್ರಿ, ಆಯಿಲು ಎಲ್ಲ ಮಾಡ್ಬೇಕ್ರಿ ಅದಕ್ಕೆ. ಮಿಷನ್ ಅಂತಂದ್ರೆ ಅವ್ರು ಮೊದಲು ಮಾಡ್ತಿದ್ರು, ಅವರು ಬಿಟ್ಟು ನಿಮ್ಮನ್ನು ಕೊಟ್ಟು ಬೆಂಗ್ಳೂರು ಹೋಗ್ಬಿಟ್ರು. ಅವ್ರು ಬೆಂಗ್ಳೂರಿಗೆ ಹೋಗ್ಯಾರ್ರಿ, ಆದ್ರೆ ಈಗ ಮತ್ತೆ ಬಂದಾರ್ರಿ. ಅವ್ರು ಬೆಂಗ್ಳೂರಿಗೆ ಹೋಗ್ತೀವಿ ಅಂತಾನೆ ಕೊಟ್ಟೋದ್ರಿ ಮಿಷನ್. ಸೆಕೆಂಡ್ ಹ್ಯಾಂಡ್ ಮಿಷನ್ ತಗೊಂಡು? ಹ್ಞೂ ರೀ, ಸೆಕೆಂಡ್ ಹ್ಯಾಂಡ್ ಮಿಷನ್ ತಗೊಂಡಿರಿ. ಕತ್ತಲಾದ್ಮೇಲೆ ನಿಮ್ದು ಬಂಡಿ ಎಲ್ಲಿಟ್ಟು ಹೋಗ್ತೀರಮ್ಮ? ಕತ್ತಲಾದ್ಮೇಲೆ ಇಲ್ಲೇ ನಮ್ಮ ಆಂಟಿಯರದು ಗುಂಡಮ್ ತೋಟ ಅಂತ ಐತ್ರಿ, ಅಲ್ಲೇ ಇಟ್ಬಿಟ್ಟು ಹೋಗ್ತೀರಿ ನಮ್ಮ ಮಿಷನ್. ಮೇಲೆ ಇರ್ತದಲ್ಲ ಯಾರು ಹಾಕೊಂಡು ದಬ್ಕೊಂಡು ಹೋಗ್ಬಿಟ್ರೆ ಮತ್ತೆ ಸಮಸ್ಯೆ? ಯಾವ್ದು ಇಲ್ಲ ರೀ, ನಮ್ಮಲ್ಲಿ ಬಿಟ್ಟು ಹೋಗ್ತೀರಿ. ಅಲ್ಲಿ ನಮ್ಮ ಆಂಟಿಯರ್ ಅದಾರ್ರಿ, ಸಿಸಿ ಕ್ಯಾಮ್ರಾ ಅವರೆಲ್ಲ ಐತಲ್ರಿ, ಅಲ್ಲಿ ಬಿಟ್ಟು ಹೋಗ್ತೀರಿ. ಬೆಳಿಗ್ಗೆ ಬಂದು ಇಲ್ಲೆಲ್ಲ ಕಸ ಗಿಸ ಬಳದು ಎಲ್ಲ ಮತ್ತೆ ಬಂಡಿ ಸ್ವಚ್ಛ ಮಾಡಿ ಕಬ್ಬು ಕೊಡೋದು ಮತ್ತೆ ಮಾರಾಟ ರೆಡಿ ಮಾಡ್ತೀರಿ? ಹಾಂ ಮಾರಾಟ ರೆಡಿ ಮಾಡ್ತೀರಿ ಬೆಳಿಗ್ಗೆ ರೀ. ಇನ್ನು ನೋಡಮ್ಮ ಈಗ ನಿನ್ನಂತೂ ಬೇಕು, ಯಾಕಂತಂದ್ರೆ ಗಂಡನ ಜೊತೆ ಸಾಥ್ ಕೊಡೋರು ಇದ್ರೇ ವ್ಯಾಪಾರ ಚಲೋ ಆಗ್ತದೆ. ಆದ ಬೆಳಿಗ್ಗೆ ಬಂತಪ್ಪ ಅಂತ ನಿನ್ ಕಸ ಗಿಸ ಬಳದು ಆತ ಮನೆಗೆ ಹೋದ್ನಪ್ಪ ಅಂತಂದ್ರೆ ಸ್ವಲ್ಪ ಗಿರಾಕಿ ಮಾಡಕ್ಕೆ ಹೊಂದಾಣಿಕೆ ಭಾಳ ಮುಖ್ಯ. ಹಾಂ ಇಲ್ಲೇ ಇರ್ತೀರಿ, ಅವ್ರು ಒಬ್ಬರಿಗೆ ಬಿಡಕ್ಕಿಲ್ರಿ, ನಾವು ಬರ್ತೀವ್ರಿ. ಒಂದು ಸ್ವಲ್ಪ ಲೇಟಾಗಿ ಬರೋದಿತ್ತಂದ್ರೆ ಲೇಟಾಗಿನೂ ಬಂದು ಮಾಡಿ ಅವ್ರು ಮುಂಜಾನೆ ಬರ್ತಾರೆ, ನಾವು ಸ್ವಲ್ಪ ಲೇಟಾಗೇನೋ ಬರ್ತೀನಿ ರೀ. ಇಲ್ಲಮ್ಮ ಹಣಕಾಸಿನ ವ್ಯವಹಾರ ಯಾರ ಕೈಲಿ ಇದಾವೆ ಎಲ್ಲ ಇರುತ್ತಾನ? ಏಯ್ಯ ಅವ್ರ ಕೈಯಾಗೈತ್ರಿ. ಇಲ್ಲಮ್ಮ ಯಾಕಂತಂದ್ರೆ ಈಗ ವ್ಯಾಪಾರ ಮಾಡಕ್ಕೆ ನೀನು ಹಾಲು ಮಾರಕ್ಕೆ ನೀನು ವ್ಯಾಪಾರ ಲೆಕ್ಕಪತ್ರ ನೀ ಇಟ್ಕೋಬೇಕು. ಹಂಗಂದ್ರೆ ಹೆಂಗ್ರಿ, ಅವ್ರು ಇರತ್ತ ನಾವು ಯಾಕ್ರಿ? ಅವ್ರ ಕೈಗಿರ್ಲಿ ಅಲ್ಲ ಗಂಡ ಮಕ್ಕಳ ಕೈಗೆ ವ್ಯಾಪಾರ ಇರಲ್ಲ ಅಂತೇಳಿ ನಿಂತಲ್ಲ. ಹ್ಞೂ ರೀ, ನಮ್ಗೆ ಏನು ಗೊತ್ತಿಲ್ಲರಿ, ನಾವು ಬಜಾರ್ಗೆ ಹೋಗಲ್ರಿ ಸುಳ್ಯ ಕಂದಿ. ಇಷ್ಟು ತರಕಾರಿ ಸೊಪ್ಪು ಮಾರಕ್ಕೆ ಹೋಗ್ತಿಲ್ಲ ಮತ್ತ ಸೊಪ್ಪು ಮಾರಕ್ಕೆ ನಾವು ಹೋಗಲ್ರಿ. ಲೆಕ್ಕಪತ್ರ ಕೇಳ್ತಿಲ್ ಕೊನೆಗೆ ಅಲ್ಲ ಕೇಳ್ತಿರ್ತೀರಿ ಎಷ್ಟು ಇಷ್ಟಾತು ಈಗ ಸೊಪ್ಪಿನ ವ್ಯಾಪಾರ ಎಷ್ಟಾಯ್ತು ಮತ್ತೆ ನೀ ಎಲ್ಲಿ ಖರ್ಚು ಮಾಡಿದೀವಿ ಎಲ್ಲ ಲೆಕ್ಕಪತ್ರ ಕೇಳ್ಬೇಕು ಗಂಡ ಮಕ್ಳಿಗೆ. ಹ್ಞೂ ರೀ ಓಕೆ, ಆದ್ರೆ ಅವ ಎಷ್ಟಾಯ್ತು ಅಂತ ಅಷ್ಟೇ ಕೇಳ್ತೀವಿ. ಆ ಥರ ಬರೋದು ಎಲ್ಲ ಅವ್ರದ್ದಾರಿ, ನಾವು ಎಲ್ಲಿಗೆ ಹೋಗಲ್ರಿ. ಮತ್ತೊಂದಿದ್ದು ಎಲ್ಲಿ ಇಟ್ಟಿದ್ದು, ಬ್ಯಾಂಕಿಗೆ ಎಷ್ಟು ಕೊಟ್ಟಿದ್ದು, ಮನೆಗೆ ಎಷ್ಟು ಅದಾವ ಅಂತೇಳಿ ಲೆಕ್ಕಪತ್ರ ಮುಂದೇನು ಮಾಡಮ್ಮ ಎಲ್ಲ ಮೀಟಿಂಗ್ ಎಲ್ಲ ನೀವು ಡಿಸ್ಕಷನ್ ಮಾಡ್ಬೇಕು ಮನೆಗೆ. ಆ ಥರ ಏನಿಲ್ಲರಿ. ಭಾಳ ಖುಷಿಯಾಗತ್ತಮ್ಮ ನೋಡಮ್ಮ ಭವಾನಿ ಬಾಯಿ ಅವರೇ, ಗಂಡು ಮಕ್ಕಳ ಜೊತೆ ಹೆಣ್ಮಕ್ಕಳು ಸಹಕಾರ ಕೊಡಬೇಕು, ಅವ್ರಿಗೆ ಸಪೋರ್ಟ್ ಕೊಡಬೇಕು, ಅವ್ರ ದುಡಿಮೆಯಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂದಾಗ ಮಾತ್ರ ಇಂಥದ್ದನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಒಬ್ಬನೇ ಗಂಡು ಮಕ್ಕಳಿದ್ರಪ್ಪ ಅಂತಂದರೆ ನಾವು ಏನು ಮಾಡೋಕ್ಕೆ ನಿರೀಕ್ಷೆ ಆಗೋದಿಲ್ಲ. ಭಾಳಷ್ಟು ಖುಷಿ ಅನಿಸುತ್ತೆ, ಒಂದು ಎರಡು ಎಕರೆ ಲೀಸ್ ತೊಗೊಂಡು ಭೂಮಿಯನ್ನು ಕಬ್ಬನ್ನು ಬೆಳೆದು ಈಗ ಹಾಲನ್ನು ಮಾರಿ ಒಂದು ಆರ್ಥಿಕವಾಗಿ 2 ರೂಪಾಯಿ ಉಳಿದ್ರಪ್ಪ ಅಂತಂದ್ರೆ ನಾವು ಇನ್ನೊಬ್ಬರಿಗೆ ಹೇಳೋಕೆ ಚಲೋ ಆಗ್ತದೆ. ಮೋಹನ್ ಸಿಂಗ್ ಅವರೇ, ಭಾಳಷ್ಟು ನಿಮ್ಮ ಕ್ಷೇತ್ರ ನೋಡಿ, ನಿಮ್ಮ ಹಾಲಿನ ಬಂಡಿ ನೋಡಿ, ಗಿರಾಕಿ ಮಾಡೋದು ನೋಡಿ ಭಾಳಷ್ಟು ಖುಷಿಯಾಗತ್ತೆ. ಯಾಕಂತಂದರೆ ನಾವು ಬೆಳೆದದನ್ನು ನಾವೇ ಅದನ್ನು ಬಳಕೆ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಿ ಕಬ್ಬನ್ನು ಹಾಲು ಮಾಡಿ ಮಾರೋದ್ರಿಂದ 4 ರೂಪಾಯಿ ಉಳಿತದೆ ಅಂತ ಹೇಳ್ತೀರಿ. 1 ರೂಪಾಯಿ ಉಳಿತದೆ ಬಿಡ್ರಿ, ಪರವಾಗಿಲ್ಲ ಮಾರಾಟಕ್ಕೆ ಇದಕ್ಕೆ ಪರವಿಲ್ಲ ಅನಿಸ್ತದ್ರಿ. ಇಲ್ಲೇ ಹೊಲದಲ್ಲೆಲ್ಲ ಆಗಿಬಿಡ್ತಲ್ರಿ, ಎಲ್ಲ ಪ್ರೆಸ್ ಹಾಲನ ಆಗ್ತದೆ, ಜನ ಕುಡಿತಾರ, ಪ್ರೆಸ್ ಆಗಿಬಿಡ್ತಲ್ಲ. ಇಲ್ಲೇ ಹೊಲದಾಗ ಇರ್ತದೆ, ಹಿಂಗೆ ಕಡ್ಕೊಂಬರೋದು, ಹಿಂಗೆ ಹಾಲು ಮಾಡಿ ಕೊಡ್ತೀವಿ, ಅದ್ರ ಮೇಲೆ ಜಾಸ್ತಿ ಜನ ಕುಡಿತಾರ. ಒಳ್ಳೆ ಚಲೋ ಮಾಡಿ ಅಪ್ಪ, ದೇವ್ರನ್ನ ಪುಣ್ಯ ಬರಲಿ ನನಗೆ ಅಂತೇಳಿ ಆರಾಮಾಗಿ ಖುಷಿಯಾಗಿ ನಿನಗೆಲ್ಲ ಆಶೀರ್ವಾದ ಮಾಡೋಗ್ತಾರೆ. ಮಾಡ್ತಾರೆ ಕೆಲವೊಬ್ರೆ ಅಡಿವಾಗಪ್ಪ ನೀನು ಬಾ, ಇಲ್ಲಿ ನೀರಿನ ವ್ಯವಸ್ಥೆ ಇರೋಲ್ಲ, ಹಾಲಿ ವ್ಯವಸ್ಥೆ ಮಾಡಿದ್ದಿ ಬರೋಲ್ಲ ಅಂತ ಒಬ್ಬೊಬ್ರು ಅಂತಾರೆ, ಹಂಗೆ ಅಂಬರ್ ಅಂದು ಹೋತಾರೆ. ಮೇಲೆ ನೀರು ಹಾಕೋರು ಯಾರೋ ಇಲ್ಲ, ನೀನು ಹಾಲು ಹಾಕತ್ತೆ ಅಂತೇಳಿ ಖುಷಿಯಿಂದ ಹೋಗ್ತಾರೆ. ನೀರನ್ನು ಕೊಡ್ತೀವಿ, ಹಾಲನ್ನು ಕೊಡ್ತೀವಿ, ನೀರು ಕುಡಿಯೋರಿ ನೀರನ್ನು ಇರ್ತಾವೆ, ಹಾಲನ್ನು ಕೊಡ್ತೀವಿ, ಕುಡಿತಾರೆ. ರೇಟಿಗೆ ಏನು ಚೌಕಾಶಿ ಮಾಡಂಗಿಲ್ಲ. ಏ ರೇಟ್ ಏನಿಲ್ಲರಿ, ನಾವು ಅಷ್ಟೇ ಅವ್ರೇನಿಲ್ಲರಿ, ಅವು ಮತ್ತೆ ಈಗ 10 ರೂಪಾಯಿ ಎಲ್ಲ ಕಡೆ 15-20 ಮಾರಿದ್ರೆ ನಾವು 10 ರೂಪಾಯಿನೇ ಇಟ್ಟು, ಹೆಚ್ಚಿಗೆ ಅಂದ್ರೆ ಯಾರು ತಕ್ಕ ತಗಲ್ಲ. ಐಸ್ ಗೀಸ್ ಮಿಕ್ಸ್ ಮಾಡಂಗಿಲ್ಲ, ಐಸ್ ಇಲ್ಲರಿ ಮಿಕ್ಸ್ ಮಾಡಲ್ರಿ, ಅವ್ರಾಗಿ ಕೇಳಿದ್ರೆ ಮಾತ್ರ ಐಸ್ ಕೊಡ್ತೀವಿ, ಕವರ್ ಹಾಕಲ್ರಿ. ಐಸಿನ ವ್ಯವಸ್ಥೆ ಅದ ಇರ್ತಾರೆ, ಆದ್ರೆ ಈಗ 2-3 ದಿನ ಆಯ್ತು ಬಂದ್ ಮಾಡಿಬಿಟ್ಟಿನಿ ನನ್ನ ಐಸ್ ತರಗಲ್ಲ, ಈಗ ಯಾಕಂದ್ರೆ ಕೇಳ್ರಿ. ಅದು ಐಸ್ ಹಾಕೋಕ್ಕಿಂತ ಅದು ನಿನ್ನ ಉಳಿತದ, ಸ್ವಲ್ಪ ನೀರು ಜಾಸ್ತಿ ಆಗ್ಬಿಡ್ತದ, ನಿನಗೆ ಲಾಭ ಆದ. ಅದನ್ನ ಯಾವಾಗಲೂ ಯೂಸ್ ಮಾಡಿಲ್ರಿ, ಐಸ್ ಕಮ್ಮಿ ಒಟ್ಟು ಅಂತ ಐಸ್ ತರ ಶುದ್ಧ ಹಾಲು, ಪ್ಯೂರ್ ಹಾಲು ಕೊಡ್ತೀವಿ, ಪ್ಯೂರ್ ಹಾಲು ಕೊಡೋದು, ಅದು ಮಾತ್ರ ಕರೆಯವ್ರಿ. ಒಟ್ಟು ಐಸ್ ಹಾಕಿದ್ರೆ ಅದು ಲಾಭ ಬಿಡ್ರಿ, ಅದು ಜಲ್ಟಿಗೆ ಹಾಕ್ಬಿಡ್ತಾರೆ ಆಲ್ರೆಡಿ ನಮ್ಗೆ, ಅವರು ಸವನಾಗಿ ಲಾಭ ಆದ ಒಂದು 100 ರೂಪಾಯಿ ಕೊಟ್ಬಿಟ್ರೆ ಒಂದಿಷ್ಟು ಐಸ್ ಕೊಡ್ತಾರೆ, ಅದರಲ್ಲಿ ಪರವಲ್ಲ, ಅದು ಲಾಭ ಆಗ್ತದೆ. ಆದ್ರೂ ನಾನು ಹಾಕಿಲ್ಲ, ಹೋದ್ರೆ 4 ಕಬ್ಬು ಹೆಚ್ಚಿಗೆ ಹೋಲಾಡಿ ಹೊಲ್ದಾಳು ಓತ ಬಂತ, ನಾನು ಪ್ಯೂರ್ ಹಾಲ ಕೊಟ್ಟಿನಿ. ಯಾರಿಗೆ ನಾವು ಪೂರ ಏನು ಕೊಂಡ್ಕೊಂಬಂದು ಕಬ್ಬು ಕಡ್ದು ಹಾಕ್ತಾ ಇಲ್ಲ ಅಂತ ಮುಂದೆ ಯಾರಿಗೂ ಲಾಸ್ ಬರ್ತದೆ. ಅದು ಇದು ಪ್ಯೂರ್ ಹಾಲು ಕೊಟ್ರೆ ನಮಗೇನೈತಿ, ಹೊಲ್ದಾಳ ಕಬ್ಬಲ್ಲ ಇಲ್ಲಿ ಹೊಲ ಇರ್ತದಲ್ಲ, ಹೆಚ್ಚು ಕಮ್ಮಿ ನಡೀತದೆ ಅಂತಂದು ಹಂಗೆ ಕೊಡ್ತೀವಿ, ಪ್ಯೂರಾಗಿ ಕೊಡ್ತೀವಿ, ಆದರೆ ಐಸ್ ಆಗಲ್ಲ. ಅಷ್ಟು ಖುಷಿಯಾಗುತ್ತೆ ಮೋಹನ್ ಸಿಂಗ್ ಅವರೇ. ನೋಡ್ರಿ, ಇಷ್ಟೆಲ್ಲ ಗೋವಾ ಮಹಾರಾಷ್ಟ್ರದಿಂದ ದುಡಿದು ಸಾಕಾಗಿ ಊರು ಸೇರಿ 10 ಎಕರೆ ಭೂಮಿ ಇದ್ದರೂ ಕೂಡ ಊರು ಬಿಟ್ಟು ಒಂದು ಕವಿತಾಳದಲ್ಲಿ 1-2 ಎಕರೆ ಲೀಸ್ ತಗೊಂಡು ಒಂದು ಆರ್ಥಿಕವಾಗಿ ಮಕ್ಕಳನ್ನ ನೋಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಹೊಲದಲ್ಲೇ ದುಡ್ಕೊಂಡು ಚೆನ್ನಾಗಿ ಬದುಕನ್ನ ಸಾಗಿಸ್ತಾ ಇದ್ದೀರಿ. ಕಬ್ಬಿನ ವ್ಯಾಪಾರ ಚಲೋದ್ನಾಗ ನಡೀಲಿ, ಮುಂದಿನ ವರ್ಷವೂ ಕೂಡ ನಿಮ್ಮ ಕೃಷಿ ಭೂಮಿ ನಿಮಗೆ ಚಲೋ ಇಳುವರಿಯನ್ನು ಕೊಡಲಿ. ನಿಮ್ಮಂಥ ರೈತರು ಇದನ್ನು ನೋಡಿಕೊಂಡು ತಾವು ಕೂಡ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಲಿ. ನಿಮ್ಮ ಕಬ್ಬಿನ ಕೃಷಿ ಹಾಗೆಯೇ ಹಾಲಿನ ವ್ಯಾಪಾರ ಚಲೋತ್ತಾಗಿ ನಡೀಲಿ. ನಿಮ್ಮ ಕೆಲವು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಮೋಹನ್ ಸಿಂಗ್ ಅವರು ನಮಸ್ಕಾರ. ನಮಸ್ಕಾರ ರೀ. ಇದುವರೆಗೆ ಸಿರ್ವರ್ ತಾಲೂಕಿನ ಹುಸೇನ್ಪುರ ಗ್ರಾಮದ ಮೋಹನ್ ಸಿಂಗ್ ಮತ್ತು ಭವಾನಿಬಾಯಿ ಅವರ ಕಬ್ಬಿನ ಬೇಸಾಯ ಮತ್ತು ಮೌಲ್ಯವರ್ಧನೆ ಕುರಿತು ಅನುಭವ ಕೇಳಿದ್ರಿ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯ ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಅಳವಡಿಕೆಯಿಂದ ಆದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭದ ಕುರಿತಾಗಿ ಈ 3 ವಿಭಾಗದಲ್ಲಿ ವಿಡಿಯೋ ಮಾಡಿ ಕಳಿಸಿ ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವಾಗಿ 11,000, 5,000 ಮತ್ತು 3,000 ರೂಪಾಯಿಗಳ ಬಹುಮಾನವನ್ನು ಪಡೆಯಬಹುದು. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು 8 ಜುಲೈ ತಾರೀಖಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ ಈ ರೀತಿ ಇದೆ: https://innovative.mygov.in/. ಈ ಒಂದು ಸ್ಪರ್ಧೆಯಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆಯುವಂತೆ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ.

ಇದು ಎಲ್ಲ ತಳಿಗಳಿಗೆ ಏನಪ್ಪಾ ಅಂತಂದ್ರೆ ತಳಿಗಳಲ್ಲಿ ಇದು 95% ಇರುತ್ತೆ. ಇದು ಎಲ್ಲಿ ಅಂತಪ್ಪ ಅಂದ್ರೆ ಸಂಕರಣ ತಳಿಗಳಿಗೆ, ಅದೇ ನಾವು ಪ್ರಮಾಣಿತ ತಳಿಗಳು ಏನ್ ಹೇಳ್ತೇವಲ್ಲ ಅದರಲ್ಲಿ 97 ಇರುತ್ತೆ. ಸಂಕರಣ ಹತ್ತಿಯಲ್ಲಿ ಇದು ಸುಮಾರು ಅರೌಂಡ್ 90% ಇರುತ್ತೆ. ಅದೇ ರೀತಿಯಾಗಿ ನಾವು ಔಡಲ್ ತಗೊಂಡ್ರೆ 85% ಇರುತ್ತೆ. ಜೆನೆಟಿಕ್ ಪ್ಯೂರಿಟಿ ಅಂತ ಏನ್ ಹೇಳ್ತೇವಲ್ಲ, ಸೊ ಇದು ಎಲ್ಲಾ ಒಂದು ಪ್ಯಾಕೆಟ್ ಹಿಂದ್ಗಡೆ ಕಂಪಲ್ಸರಿಯಾಗಿ ಯಾವುದೇ ಬೀಜ ಕಂಪನಿ ಸಹ ಬರೆದಿರ್ತಾರೆ, ಅದು ಇದ್ದೇ ಇರುತ್ತೆ, ಅದನ್ನ ನೋಡ್ಬೇಕಾಗತ್ತೆ. ಇದನ್ನ ಬಿಟ್ಟು ಅತಿ ಮುಖ್ಯವಾದ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ ಬೀಜ ಮೊಳಕೆ ಶಕ್ತಿ ಅಂತ ಹೇಳ್ತೀವಿ. ಬೀಜ ಇದು ಯಾವಾಗ ನಾವು ತಗೊಂಡಾಗ ಏನಾಗತ್ತೆ, ಬಿತ್ತನೆ ಮಾಡಿದ ತಕ್ಷಣ ಒಂದು ಒಳ್ಳೆ ಬೀಜ ಮೊಳಕೆ ಶಕ್ತಿ ಬರುವುದರಿಂದ ರೈತರಿಗೆ ಪ್ರತಿಶತ ಒಂದು ಎಕರೆವಾರು ತಳಿಗಳು ಏನಿರ್ತದೆ ಗಿಡಗಳ ಸಂಖ್ಯೆ ಅದು ಚೆನ್ನಾಗಿ ಬರುತ್ತೆ. ಸೊ ಆದ್ರಿಂದ ಒಂದು ಉದಾಹರಣೆಗೆ ಹೇಳಬೇಕ ಅಂದ್ರೆ ಈಗ ತೊಗರಿಯಲ್ಲಿ ಒಂದು 75% ಇರ್ಬೇಕಾಗತ್ತೆ. ಅದೇ ರೀತಿ ಈಗ ಉದ್ದು ಹೆಸರು ಇವೆಲ್ಲಕ್ಕೂ ಕೂಡ 75% ಮೊಳಕೆ ಪ್ರಮಾಣ ಅಷ್ಟು ಇರ್ಬೇಕಾಗತ್ತೆ. ಸೊ ಅದೇ ರೀತಿ ಈಗ ಸೂರ್ಯಪಾನ, ಇತ್ತಿತ್ತಲಾಗಿ ನಾವು ಸೂರ್ಯಪಾನದಲ್ಲೆಲ್ಲ ನೋಡ್ತಾ ಇದ್ದೀವಿ, ಸೂರ್ಯಪಾನದ ಕನಿಷ್ಠ ಏನಪ್ಪ ಮೊಳಕೆ ಶಕ್ತಿ 70% ಇರ್ಬೇಕಾಗತ್ತೆ. ಅದೇ ರೀತಿ ಹತ್ತಿ ಹೋದ್ರ 75%, ಭತ್ತದಲ್ಲಿ 80% ಇರ್ಬೇಕಾಗತ್ತ. ಸೊ ಇವೆಲ್ಲವನ್ನು ಸಹ ಒಂದು ಬೀಜದ ಪ್ಯಾಕೆಟ್ ಹಿಂದ್ಗಡೆ ಎಲ್ಲಾನು ಬರ್ದಿರ್ತಾರೆ. ಅಂದ್ರೆ ಯಾವುದೇ ಕಂಪ್ನಿ ನಾವು ಬೀಜವನ್ನು ಮಾರ್ತಾ ಇದ್ದೇವೆ ಅಂದ್ರೆ ಅದನ್ನೆಲ್ಲ ಅವರು ಪ್ರಯೋಗಾಲಯದಲ್ಲಿ ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿ ಸೊ ಇವೆಲ್ಲವನ್ನು ಕನಿಷ್ಠ ಇಷ್ಟು ಪ್ರಮಾಣದಲ್ಲಿ ಇದ್ದೇ ಇರುತ್ತಂತೆ ಅವರು ಪ್ರಾಮಾಣಿಕತೆ ಮಾಡಿ ಬೀಜವನ್ನು ಮಾರಾಟ ಮಾಡ್ತಾ ಇರ್ತಾರೆ. ಇನ್ನ ಉತ್ತಮ ಬೀಜದ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ರಿ, ಜೊತೆಗೆ ಉತ್ತಮ ಬೀಜವನ್ನ ಉಪಯೋಗಿಸೋದ್ರಿಂದ ರೈತರಿಗೆ ಏನೇನು ಅನುಕೂಲತೆಗಳು ಆಗ್ತವೆ? ಜಾಸ್ತಿ ಮೊಳಕೆ ಶಕ್ತಿ ಇದೆ ಅಂದ್ರೆ ಅದಕ್ಕೆ ಬಲ ಜಾಸ್ತಿ ಇದೆ ಅಂತ ಅರ್ಥ. ಸೊ ಆದ್ದರಿಂದ ಆದಷ್ಟು ಏನಪ್ಪ ಅಂತಂದ್ರೆ ಹೆಚ್ಚಿಗೆ ಬಲವಿರುವಂತ ಬೀಜವನ್ನು ಆಯ್ಕೆ ಮಾಡುವುದರಿಂದ ನಮಗೆ ಒಂದು ಒಳ್ಳೆಯ ಒಂದು ಬೀಜ ಮೊಳಕೆ ಆಗುತ್ತೆ. ಅದೇ ರೀತಿಯಾಗಿ ಸಸಿಗಳು ಸಹ ಚೆನ್ನಾಗಿ ಬೆಳೆಯುತ್ತವೆ. ಅದರ ಜೊತೆಗೆ ಭೌತಿಕ ಶುದ್ಧತೆ ಅಂತ ಹೇಳ್ತೇವೆ. ಭೌತಿಕ ಶುದ್ಧತೆ ಏನ್ ತೋರಿಸಿಕೊಡುತ್ತಪ್ಪ ಅಂತಂದ್ರೆ ಅದು ಬೀಜ ಸ್ವಚ್ಛತೆ ಬಗ್ಗೆ ತೋರಿಸಿಕೊಡುತ್ತೆ. ಅದರಲ್ಲಿ ಕಸ ಕಡ್ಡಿ ಮಣ್ಣು ಇದೇನು ಇರೋದಿಲ್ಲ. ಸೊ ಇದು ಎಲ್ಲಾ ಬೆಳೆಗಳಿಗೆ ಕನಿಷ್ಠ 98% ಇರಲೇಬೇಕಾಗತ್ತೆ. ಬೀಜದಲ್ಲಿ ಏನಪ್ಪಾ ಅಂದ್ರೆ ಒಂದು ಇನ್ನೊಂದು ಅತಿ ಮುಖ್ಯವಾದ ಅಂಶ, ಬೀಜ ಪ್ಯಾಕೆಟ್ ದಲ್ಲಿದ್ದಾಗ ತೇವಾಂಶ ಕಡಿಮೆ ಇರಬೇಕಾಗತ್ತೆ. ಸೊ ಅದನ್ನೆಲ್ಲ ಬೀಜೋತ್ಪಾದನೆ ಕಂಪನಿಗಳು ಆಯ್ತು, ಬೀಜ ವಿತರಣೆಯಲ್ಲಿ ಯಾವ ಸಂಸ್ಥೆಗಳಿದ್ದವು ಅವನ್ನೆಲ್ಲ ಒಂದು ಸರಿಯಾಗಿ ಚೆಕ್ ಮಾಡಿರ್ತಾರೆ. ಉದಾಹರಣೆಗೆ ಹೇಳಬೇಕಪ್ಪ ಅಂತಂದ್ರೆ ಈಗ ಅರಿವೆ ಚೀಲದಲ್ಲಿ ಏನಾದರೂ ನಾವು ಬೀಜವನ್ನು ಪ್ಯಾಕೆಟ್ ತಯಾರಿಸಿದ್ದಲ್ಲಿ ತೃಣಧಾನ್ಯಗಳಿಗೆ 12-13%, ಅದೇ ರೀತಿಯಾಗಿ ಬೇಳೆಕಾಳು ಅಥವಾ ಎಣ್ಣೆಕಾಳು ಬೆಳೆಗಳಿಗೆ ದ್ವಿದಳ ಧಾನ್ಯಗಳಲ್ಲಿ ಸುಮಾರು 9% ಇರಬೇಕಾಗುತ್ತೆ. ಮತ್ತೆ ನಾವು ಪ್ಲಾಸ್ಟಿಕ್ ಇದರಲ್ಲಿ ಏನಾದರೂ ಪ್ಯಾಕ್ ಮಾಡ್ತೇವೆ. ಈಗೆಲ್ಲ ನೀವು ಬೇರೆ ಬೇರೆ ಕಂಪನಿವೆಲ್ಲ ಈಗ ಸೂರ್ಯಪಾನ್ ನೋಡ್ತಾ ಇದ್ದೀವಿ, ಸೊ ಪೌಚಸ್ ಎಲ್ಲ ಬರ್ತಾ ಇದೆ. ಹೌದೌದು ಸರ್, ಪ್ಲಾಸ್ಟಿಕ್ ಕವರ್ ಎಲ್ಲ ಬರುತ್ತೆ. ಅದಕ್ಕೆ ನೀವು ಇವು ಬೇಳೆಕಾಳು ಎಣ್ಣೆ ಕಾಳುಗಳಿಗೆ ಗರಿಷ್ಠ ಅಂದ್ರೆ 7% ಮಾತ್ರ ಇರಬೇಕಾಗತ್ತೆ. ತೇವಾಂಶ ಹೆಚ್ಚಿಗೆ ಇದ್ದು ನಾವು ಪ್ಯಾಕ್ ಮಾಡಿದಾಗ ಏನಾಗ್ಬಿಡುತ್ತೆ, ಸೊ ಒಳಗಡೆ ಎಲ್ಲ ಫಂಗಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬೀಜದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದಾದ ನಂತರ ಒಂದು ಬೀಜದ ಒಳ್ಳೆ ಗಾತ್ರ ಇರಬೇಕು, ಸೈಜ್. ಇದು ಗಾತ್ರ ಎಷ್ಟು ನಮ್ದು, ಈಗ ನಾವು ಗಾತ್ರ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಒಂದು ಬೀಜ ಸಂಸ್ಕರಣೆ ಎಲ್ಲ ಮಾಡಿರ್ತಾರೆ. ಸೊ ಸಂಸ್ಕರಣೆ ಮಾಡೋದ್ರಿಂದ ಸೊ ಒಳ್ಳೆ ಗಾತ್ರ ಸಿಗುತ್ತೆ. ಒಳ್ಳೆ ಗಾತ್ರ ಬೀಜ ಯಾವಾಗಲೂ ನಮಗೆ ಒಂದು ಒಳ್ಳೆಯ ಒಂದು ಮೊಳಕೆ ಪ್ರಮಾಣವನ್ನು ಕೊಡುತ್ತದೆ. ಇವೆಲ್ಲ ಒಂದು ಬೀಜದ ಬಗ್ಗೆ ರೈತರು ಗಮನಿಸಬೇಕಾದ ಒಂದು ಅಂಶಗಳು. ಇಲ್ಲಿ ರೈತರು ಉತ್ತಮ ಗುಣಮಟ್ಟದ ಬೀಜೋತ್ಪಾದನೆಯನ್ನು ತೆಗೆದುಕೊಳ್ಳುವಂತ ರೈತರು ಅನುಸರಿಸಬೇಕಾದಂತಹ ತತ್ವಗಳು ಯಾವ್ಯಾವು, ಏನೇನು ಬರ್ತವೆ ಇಲ್ಲಿ ಮುಖ್ಯವಾಗಿ? ಎಲ್ಲ ರೈತ ಬಾಂಧವರಿಗೆ ಒಂದು ಏನ್ ಹೇಳ್ಬೇಕಪ್ಪ ಅಂದ್ರೆ, ಯಾವುದೇ ಒಂದು ಬೀಜೋತ್ಪಾದನೆ ಸಂಸ್ಥೆ ಆಗಲಿ ಕಂಪನಿಗಳಾಗಲಿ ಒಂದು ಉತ್ತಮವಾದ ಗುಣಮಟ್ಟವನ್ನು ತಯಾರು ಮಾಡಲಿಕ್ಕೆ ಕೆಲವು ಬೀಜೋತ್ಪಾದನೆಯ ತತ್ವಗಳನ್ನು ಅಳವಡಿಸಿರ್ತಾರೆ. ಅದನ್ನ ಅಳವಡಿಸಿದಾಗ ಮಾತ್ರ ನಮಗೊಂದು ಉತ್ತಮವಾದ ಒಂದು ಬೀಜವನ್ನು ದೊರಕಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಎರಡು ಒಂದು ಅತಿ ಮುಖ್ಯವಾದ ತತ್ವಗಳು ಯಾವಪ್ಪ ಅಂದ್ರೆ, ಒಂದು ಅನುವಂಶಿಕ ತತ್ವಗಳು, ಇನ್ನೊಂದು ಬೇಸಾಯ ತತ್ವಗಳು ಅಥವಾ ಎಗ್ರೋನಮಿಕ್ ಪ್ರಿನ್ಸಿಪಲ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇನ್ನ ಮುಖ್ಯವಾಗಿ ಎರಡು ಹೇಳಿದಿರ್ತಾವ, ಆನುವಂಶಿಕ ತತ್ವಗಳು ಮತ್ತು ಬೇಸಾಯ ತತ್ವಗಳು ಅಂತಕ್ಕಂಥದ್ದು. ಈಗ ಆನುವಂಶಿಕ ತತ್ವಗಳಿಗೆ ಬರೋಣ. ಇಲ್ಲಿ ಆನುವಂಶಿಕ ತತ್ವಗಳ ಬಗ್ಗೆ ಸ್ವಲ್ಪ ತಿಳಿಸ್ತಾರೆ, ಏನಿದು, ಇಲ್ಲಿ ಏನು ಒಂದು ರೈತರ ಜವಾಬ್ದಾರಿಗಳು ಇರ್ತವೆ ಅಂತಕ್ಕಂಥದ್ದು. ಇದರಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಯಾವುದೇ ಒಂದು ಬೆಳೆ ಬೀಜೋತ್ಪಾದನೆ ತಗೋಬೇಕಾದಾಗ ಅನುವಂಶಿಕ ಶುದ್ಧತೆ ಕಾಪಾಡುವುದು ಒಂದು ಅತಿ ಮುಖ್ಯವಾದ ಅಂಶ. ಅನುವಂಶಿಕ ಶುದ್ಧತೆ ಕಾಪಾಡೋಕಿನ ಮುಂಚೆ ಶುದ್ಧತೆ ಕೆಡಲಿಕ್ಕೆ ಕಾರಣಗಳೇನನ್ನೋದು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ. ಅದು ಮುಖ್ಯವಾದ ಒಂದು ಅಂಶ. ಅದರಲ್ಲಿ ಒಳ್ಳೇದು ಹೇಳಬೇಕಪ್ಪ ಏನಂದ್ರೆ, ತಳಿ ವೃದ್ಧಿಯಲ್ಲಿ ಆಗುವ ಬದಲಾವಣೆಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳಬೇಕಪ್ಪ ಅಂತಂದರೆ ಈಗ ತೊಗರಿ ಈಗ ಚೆನ್ನಾಗಿ ಬರೋ ಪ್ರದೇಶ ಯಾವುದಪ್ಪ ಅಂತಂದರೆ ನಮ್ಮ ಗುಲ್ಬರ್ಗ ಆಯಿತು, ರಾಯಚೂರು ಆಯಿತು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೊಗರಿಯನ್ನು ಚೆನ್ನಾಗಿ ಬರ್ತದೆ. ಇಲ್ಲಿ ಸೂಕ್ತವಾದಂತಹ ವಾತಾವರಣ ಎಲ್ಲ ಇರೋದ್ರಿಂದ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರುತ್ತೆ ಸರ್. ಆದ್ರಿಂದ ಈ ತೊಗರಿಯನ್ನು ಈ ಏರಿಯಾದಲ್ಲಿ ನಾವೇನು ಪ್ರೊಡಕ್ಷನ್ ಮಾಡಿದಲ್ಲಿ ಮಾತ್ರ ಉತ್ತಮವಾದ ಒಂದು ನಮಗ ಕ್ವಾಲಿಟಿ ಬರುತ್ತೆ. ಅದೇ ರೀತಿ ನಾವು ಇನ್ನೊಂದು ಉದಾಹರಣೆ ತಗೋಬೇಕಪ್ಪ ಅಂತಂದ್ರೆ ಗೋಧಿ ಚೆನ್ನಾಗಿ ಎಲ್ಲಿ ಬರುತ್ತೆ? ನಮ್ಮ ಕರ್ನಾಟಕದಲ್ಲಿಂದ ಧಾರವಾಡ, ಹಾವೇರಿ ಆ ಏರಿಯಾದಲ್ಲಿ ಬರುತ್ತೆ. ಆದ್ರಿಂದ ಆ ಪ್ರದೇಶಕ್ಕೆ ಯಾವ ಪ್ರದೇಶದಲ್ಲಿ ಯಾವ ಬೆಳೆಗಳು ಬೆಳೀತಾವು ಆ ಒಂದು ಹವಾಗುಣದಲ್ಲಿ ಅವು ಕರೆಕ್ಟ್ ಆಗಿ ಬರ್ತಾ ಇರ್ತಾವು. ಅದೇ ರೀತಿಯಾಗಿ ನಾವು ಬೀಜೋತ್ಪಾದನೆ ಯಾವುದೇ ಕಂಪನಿ ಆಯ್ತು, ಯಾವುದೇ ಸಂಸ್ಥೆಗಳಾಯ್ತು, ಇದು ಬೀಜೋತ್ಪಾದನೆ ತಗೊಳ್ಳುವಾಗ ಆ ಒಂದು ಸೂಕ್ತ ಒಂದು ಪ್ರದೇಶದಲ್ಲಿ ಮಾತ್ರ ಬೀಜೋತ್ಪಾದನೆ ತಗೊಳ್ಳುವುದು ಒಂದು ಅತಿ ಮುಖ್ಯವಾದ ಅಂಶ ಸರ್. ಇದು ಆದ್ಮೇಲೆ ಸರ್ ಇನ್ನೊಂದು ಎರಡನೇ ಪಾಯಿಂಟ್ ಏನ್ ಹೇಳ್ಬೇಕಪ್ಪ ಅಂದ್ರೆ ಇನ್ನೊಂದು ಭೌತಿಕ ಶುದ್ಧತೆ ಅಂತ ಹೇಳ್ತೀವಿ. ಭೌತಿಕವಾಗಿ ಬೀಜ ಕಲಬರಿಕೆ ಅಥವಾ ಮೆಕ್ಯಾನಿಕಲ್ ಎಡ್ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ. ಸೊ ಇದು ಒಂದು ಮುಖ್ಯವಾದ ಕಾರಣ. ಇಲ್ಲಿ ಏನಪ್ಪ ಅಂತಂದ್ರೆ ಭೌತಿಕ ಕಲಬೆರಿಕೆ ಯಾವ ತರ ಆಗುತ್ತೆ? ಯಾವುದೇ ಒಂದು ರೈತರು ಬೀಜೋತ್ಪಾದನೆ ಕೈಗೊಳ್ಳುವಾಗ ಬಿತ್ತನೆ ಬೀಜದಿಂದ ಹಿಡಿದು ಕಡೆಗೆ ನಾವು ಕೊಯ್ಲು ಮಾಡಿ ಕೊಡುವವರೆಗೂ ಸಹ ಬೀಜ ಕಲಬೆರಕೆ ಆಗುವ ಸಾಧ್ಯತೆಗಳು ಇರುತ್ತವೆ. ಸೊ ಉದಾಹರಣೆಗೆ ಹೇಳಬೇಕಂದ್ರೆ ಈಗ ಬಿತ್ತನೆ ಮಾಡುವಾಗ ಸೀಡ್ ಡ್ರಿಲ್ ಅಥವಾ ಈಗೇನು ಬಿತ್ತನೆಗೇನು ಉಪಯೋಗಿಸ್ತಿರುವಂತ ಸೊ ಸಾಧನಗಳೇನು ಇರ್ತಾವಲ್ಲ, ಸೊ ಅದೊಂದು ಬೇರೆ ಒಂದು ತಳಿಯನ್ನು ಬಿತ್ತನೆ ಮಾಡಿ ಸೊ ನಾವು ಈಗ ಬೀಜೋತ್ಪಾದನೆ ತಗೊಳ್ಳುವಂತ ತಳಿ ಅದನ್ನು ಬಿತ್ತನೆ ಮಾಡಿದಾಗ ಏನಾಗತ್ತಪ್ಪ ಅಂತಂದಾಗ ಅದರಂತ ಇರುವಂತ ಬೀಜಗಳು ಇದರಲ್ಲಿ ಮಿಕ್ಸ್ ಆಗಿ ಬರುವಂತ ಚಾನ್ಸಸ್ ಇರುತ್ತೆ. ಬಿತ್ತನೆ ಮಾಡಿ ಕೂರಿಗೆ ಸಿಕ್ಕೊಂಡಿರ್ತವೆ. ಆದ್ರಿಂದ ಬೀಜೋತ್ಪಾದನೆ ಮಾಡುವಾಗ ಎಲ್ಲಾ ರೈತರು ಏನ್ ಮಾಡಬೇಕಪ್ಪ ಅಂದಾಗ ಬಿತ್ತುವಾಗ ಆ ಕೊಳವೆಗಳು ಏನಿರ್ತಾವಲ್ಲ ಅದನ್ನ ಸರಿಯಾಗಿ ನಾವು ಸ್ವಚ್ಛತೆಯನ್ನು ಮಾಡಿ ಎಲ್ಲಿನೂ ಒಂದು ಬೀಜ ಕೂಡ ಇರಬಾರ್ದು, ಅದನ್ನ ಯೂಸ್ ಮಾಡ್ಕೊಂಡು ನಾವು ಬಿತ್ತನೆ ಮಾಡಬೇಕಾಗತ್ತೆ. ಇನ್ನೊಂದು ಕೊಯ್ಲು ಮಾಡುವಾಗ ಸಹ ಆಗ್ಬಹುದು. ಕೊಯ್ಲು ಮಾಡುವಾಗ ನಾವು ಯಂತ್ರೋಪಗಳನ್ನು ಉಪಯೋಗಿಸ್ತಾ ಇರ್ತೇವೆ. ಅದೇ ರೀತಿನೂ ಈಗ ಏನಾಗತ್ತಪ್ಪ ಅಂದ್ರೆ ಬೇರೆ ಒಂದು ತಳಿಗಳಲ್ಲಿ ಅಲ್ಲಿ ನಾವು ಕೊಯ್ಲು ಮಾಡಿಕೊಂಡು ಬಂದು ಇಲ್ಲಿ ನಾವು ಬೀಜೋತ್ಪಾದನೆ ತಳಿ ಕೊಯ್ಲು ಮಾಡುವಾಗ ಅದು ಯಂತ್ರದಲ್ಲಿ ಕೂಡ ಸಹ ಒಂದು ಹಿಂದಿನ ಒಂದು ಬೀಜ ಇರುತ್ತೆ ಉಳಿದಿರುತ್ತವೆ. ಆದ್ರಿಂದ ಅದನ್ನು ಕೂಡ ನಾವು ಕೊಯ್ಲು ಮಾಡುವಾಗ ನಾವು ಯಂತ್ರವನ್ನು ಸರಿಯಾಗಿ ಸ್ವಚ್ಛತೆಯನ್ನು ಮಾಡಿ ಉಪಯೋಗಿಸಬೇಕಾಗತ್ತೆ. ಸಾಗಾಣಿಕೆ ಮಾಡುವಾಗ ಕೂಡ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಬೀಜ ಸಂಸ್ಕರಣೆ ಮಾಡ್ತಾ ಇರ್ತೀವಿ, ಸಂಸ್ಕರಣೆಗೆ ಎಲ್ಲಿ ನಾವು ಸಂಸ್ಕರಣೆ ಮಾಡುವಂತ ಒಂದು ಬೀಜ ಘಟಕ ಇರಬಹುದು, ಬೇರೆ ಬೇರೆ ಬೆಳೆಗಳಲ್ಲಿ ನಾವು ಸಂಸ್ಕರಣೆ ಮಾಡ್ತಾ ಇರ್ತೀವಿ. ಬೇರೆ ತಳಿ ಸಂಸ್ಕರಣೆ ಆಗುತ್ತೆ, ಇನ್ನೊಂದು ತಳಿಯನ್ನು ಮಾಡುವಾಗ ಅಲ್ಲಿ ಅಡ್ಮಿಕ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಒಂದು ತಳಿ ಒಂದು ಚೇಂಜ್ ಮಾಡುವಾಗ ಕೂಡ ನಾವು ಸರಿಯಾಗಿ ಮಷೀನ್ ಕ್ಲೀನ್ ಮಾಡಬೇಕಾಗತ್ತೆ. ಇವೆಲ್ಲ ಒಂದು ಭೌತಿಕ ಶುದ್ಧತೆ ಕಲಬರಿಕೆ ಕ್ರಮಗಳು ಸರ್. ಇದಾದ್ಮೇಲೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದಾಗ ಉತ್ಪರಿವರ್ತನೆ ಅಂತ ಹೇಳ್ತೀವಿ, ಅಂದ್ರೆ ಇದು ಮ್ಯೂಟೇಷನ್ ಅಂತ ಹೇಳ್ತೀವಿ. ಇದು ಒಂದು ನೈಸರ್ಗಿಕವಾಗಿ ಆಗುವ ಕ್ರಿಯೆ. ಇದರಿಂದ ಅನುವಂಶಿಕ ಶುದ್ಧತೆ ಬದಲಾವಣೆಗೊಂಡು ತಳಿಗಳು ತಮ್ಮ ಗುಣಧರ್ಮಗಳನ್ನು ಕಳೆದುಕೊಳ್ಳುವುದು ಸಾಧ್ಯತೆ ತಾವೇ ಪರಿವರ್ತನೆ ಆಗಿಬಿಟ್ಟಿರ್ತಾವೆ ಕೆಲವೊಮ್ಮೆ ಹವಾಮಾನದ ಕೆಲವೊಂದು ವೈಪರೀತ್ಯಗಳಿಂದಾಗಿ. ಕರೆಕ್ಟ್ ಸರ್. ಆದ್ದರಿಂದ ಬೀಜೋತ್ಪಾದನೆ ತಾಕಿನಿಂದ ಇಂಥ ಗಿಡಗಳನ್ನು ಯಾವಾಗ ಯಾವಾಗ ನಮ್ಗೆ ಕಾಣ್ತಾ ಇರ್ತಾವೋ ಅವಾಗ ನಾವು ತೆಗೆದು ಕಿತ್ತು ಹಾಕ್ಬೇಕಾಗತ್ತೆ. ಅದ್ರಲ್ಲಿ ನಮ್ಗೆ ವ್ಯತ್ಯಾಸ ಕಂಡೇ ಕಾಣಿಸ್ತದೆ. ಈಗೆಲ್ಲ ಒಂದೇ ತರ ಇರ್ತಾವೋ, ಇದೊಂದೇನೋ ಬೇರೆ ಕಾಂತಿ ಇದೆಯಪ್ಪ ಅಂದಾಗ ರೈತ ಬಾಂಧವರು ಕಿತ್ತು ಹಾಕೋದು ಒಳ್ಳೇದು. ಒಂದು ಅತಿ ಮುಖ್ಯವಾದ ಅಂಶ ಅಂತಂದ್ರೆ ಅನ್ಯ ಪರಾಗಸ್ಪರ್ಶ ಅಂತ ಹೇಳ್ತೀವಿ. ಬೀಜೋತ್ಪಾದನೆ ತಾಕಿನಲ್ಲಿ ಅದೇ ತಳಿಯ ಅಲ್ಪ ಭಿನ್ನ ಸಸ್ಯಗಳು ಇರ್ತವೆ ಅಥವಾ ಅದೇ ಬೆಳೆ ಇತರ ತಳಿ ಗಿಡಗಳಿಂದ ನೈಸರ್ಗಿಕವಾಗಿ ಬಂದು ಅನ್ಯ ಪರಾಗದಿಂದ ಶುದ್ಧ ತಳಿಯು ಕಲುಷಿತಗೊಳ್ಳುವುದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಆದ್ರಿಂದ ಇವೇನಾಗ್ತಾವ ಅಂತಂದ್ರೆ ಈಗ ಮುಂದಿನ ಒಂದು ತಲೆಮಾರುಗಳಲ್ಲಿ ಈ ಕಲುಷಿತ ತಳಿಗಳು ಬೀಜ ವೃದ್ಧಿಗೊಂಡು ತಳಿ ಅನುವಂಶಿಕ ಶುದ್ಧತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುವ ಸಾಧ್ಯತೆ ಇರುತ್ತದೆ. ಇದು ಒಂದು ಬೀಜೋತ್ಪಾದನೆ ಯಾರು ರೈತರು ತಗೋತಾ ಇರ್ತಾರೆ. ಆದ್ರಿಂದ ಇದಕ್ಕೊಂದು ಯಾವುದೇ ತರದ ಇಂಥದೊಂದು ಅನ್ಯ ಪರಾಗಸ್ಪರ್ಶ ಅಂದ್ರೆ ಬೇರೆ ಗಿಡದಿಂದ ಬರುವಂತ ಪೋಲನ್ನ ಹೇಳ್ತೇವಲ್ಲ ಅದನ್ನ ತಡೆಗಟ್ಟಬೇಕಾಗತ್ತೆ. ಅದಕ್ಕೊಂದು ಪ್ರತ್ಯೇಕ ತಾಂತ್ರ ಅವೆಲ್ಲ ಇದಾವು. ಬೇರೆ ಜಾತಿಯ ಬೇರೆ ಒಂದು ತರ ಗಿಡ ಕಂಡ್ರೆ ಕಿತ್ತು ಹಾಕ್ಬೇಕಾಗತ್ತೆ. ಅದನ್ನ ಒಂದು ರೈತ ಬಾಂಧವರು ಅದನ್ನ ಸರಿಯಾಗಿ ನೋಡ್ಬೇಕಾಗತ್ತೆ. ಬೀಜೋತ್ಪಾದನೆಯನ್ನು ಆ ಬೆಳೆಗಳು ಹೊಂದಿಕೊಂಡಂತ ನಿಶ್ಚಿತ ಹವಾಮಾನ ಪ್ರದೇಶದಲ್ಲಿ ಮಾಡುವುದರಿಂದ ತಳಿಗಳಲ್ಲಾಗುವ ಆಂತರಿಕ ಸೂಕ್ಷ್ಮ ಅನುವಂಶಿಕ ಬದಲಾವಣೆಗಳನ್ನು ತಡೆಯಬಹುದು. ಸೊ ಆಗ್ಲೇ ನಾವು ಮಾತಾಡಿದ್ವಿ, ಈಗ ತೊಗರಿ ಒಂದು ಚೆನ್ನಾಗಿ ಬರುವ ಪ್ರದೇಶ ಏನಪ್ಪಾ ಅಂತಂದ್ರೆ ಈಗ ಹೈದರಾಬಾದ್ ಕರ್ನಾಟಕ. ಅನ್ನಿಸ್ತು. ಅದೇ ರೀತಿ ನಾವು ಗೋಧಿ ಬೆಳಿಬೇಕಂದ್ರೆ ಧಾರವಾಡ ಏರಿಯ, ಆದ್ರೆ ಯಾವ ಬೆಳೆ ಎಲ್ಲಿ ಬೆಳಿಬೇಕು ಅಲ್ಲಿ ಬೆಳೆದಾಗ ಮಾತ್ರ ಸೊ ನಮಗೊಂದು ಇವೆಲ್ಲ ಉಳಿತೈತಿ ಶುದ್ಧತೆ ಉಳಿತೈತಿ ಸರ್. ಆಮೇಲೆ ಇವನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ನಮಗ ಬೀಜ ಪ್ರಮಾಣೀಕರಣ ಮಾಡಿಸುವುದು. ನಮ್ಮ ಏನಪ್ಪ ಅಂತಂದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸ್ಟೇಟ್ ಸೀಡ್ ಅಂಡ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಏಜೆನ್ಸಿ ಅಂತಿದೆ. ನಾವು ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ ತಗೋಬೇಕಾದಾಗ ನಾವು ಆ ಒಂದು ಏಜೆನ್ಸಿಗೆ ನಾವು ಅವರ ಮುಖಾಂತರ ಒಂದು ಸೀಡ್ ಬೀಜೋತ್ಪಾದನೆ ತಗೊಂಡಿರ್ತೀವಿ. ಅವ್ರು ಬೇರೆ ಬೇರೆ ಹಂತಗಳಲ್ಲಿ ನಮ್ಮ ಬೀಜೋತ್ಪಾದನೆ ತಾಕನ್ನು ವೀಕ್ಷಣೆ ಮಾಡಿ ಸೊ ಇವೆಲ್ಲ ಈಗ ಏನಪ್ಪ ಅಂತಂದ್ರೆ ಅನ್ಯ ಜಾತಿ ಗಿಡಗಳನ್ನ ತೆಗೆದಿದಾರೋ ಇಲ್ಲೋ, ಆಮ್ಯಾಗ ಸರಿಯಾದ ಪ್ರತ್ಯೇಕತ ಅಂತರ ಮೇಂಟೈನ್ ಮಾಡಿದಾರೋ, ಇವನ್ನೆಲ್ಲಾನು ಅದರಲ್ಲಿ ಗಮನಿಸ್ತಾರೆ. ಅಂದ್ರೆ ಬೆಳೆ ಬೇರೆ ಬೇರೆ ಹಂತಗಳಲ್ಲಿ ಅಲ್ಲಿ ವಿಜಿಟ್ ಮಾಡಿ ಎಲ್ಲ ರೈತರಿಗೆ ಮಾಹಿತಿ ಮಾಡಬೇಕಾಗುತ್ತೆ. ಇದು ನಂತರ ಈಗ ಬೀಜೋತ್ಪಾದನೆಗೆ ನಿಗದಿಪಡಿಸಿದ ಮೂಲಗಳಿಂದ ಅಂದ್ರೆ ನಾವು ಸೀಡ್ ಸೋರ್ಸ್ ಅಂತ ಏನ್ ಹೇಳ್ತೇವೆ ಸರ್. ಈಗ ಉದಾಹರಣೆ ಹೇಳಬೇಕಪ್ಪ ಅಂದ್ರೆ ನಾವು ಈಗ ಪ್ರಮಾಣಿತ ಬೀಜೋತ್ಪಾದನೆಯನ್ನು ತಗೋಬೇಕು. ಇದಕ್ಕ ನಿಗದಿಪಡಿಸಿದಂತ ಮೂಲ ಬೀಜ ಏನಪ್ಪಾ ಅಂತಂದ್ರೆ ಫೌಂಡೇಶನ್ ಸೀಡ್ಸ್ ಅಂತ ಹೇಳ್ತೀವಿ ನಾವು. ಅದನ್ನ ಒಂದು ಸೋರ್ಸ್ ಇಂದನೇ ತಗೋಬೇಕಾಗತ್ತೆ. ಅದು ನಾವೇನ್ ಹೇಳ್ತೇವಪ್ಪ ಅಂದ್ರೆ ಇಂಗ್ಲಿಷ್ ಅಲ್ಲಿ ಜನರೇಷನ್ ಸಿಸ್ಟಮ್ ಆಫ್ ಸೀಡ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ಬ್ರೀಡರ್ ಸೀಡ್ ಆದ್ಮೇಲೆ ಫೌಂಡೇಶನ್ ಆಫ್ ಸರ್ಟಿಫೈಡ್ ಸೀಡು ಇದು ಇರುತ್ತೆ. ಆದ್ರಿಂದ ನಾವು ಈಗ ಸರ್ಟಿಫೈಡ್ ಸೀಡ್ ತಗೋಬೇಕು, ಬೀಜೋತ್ಪಾದನೆ ತಗೋಬೇಕಂದಾಗ ಗೊತ್ತಿರುವಂತ ಮೂಲದಿಂದ ಮಾತ್ರ ನಾವು ಫೌಂಡೇಶನ್ ಸೀಡ್ ತಗೋಬೇಕಾಗತ್ತೆ. ಸೊ ಉದಾಹರಣೆಗೆ ಈಗ ನಾವು ತೊಗರಿ ಕೊಡಬೇಕಾದಾಗ ಈಗ ಯಾವುದೇ ಒಂದು ಬೀಜೋತ್ಪಾದನೆ ಕಂಪ್ನಿ ಸೀಡ್ ಪ್ರೊಡಕ್ಷನ್ ತಗೋಬೇಕಂದಾಗ ಬೀಜೋತ್ಪಾದನೆ ಮಾಡಬೇಕಂದಾಗ ನಮ್ಮ ಯೂನಿವರ್ಸಿಟಿದಿಂದ ತಗೋತಾರೆ ಅವರು ಬೀಜ, ತೊಗರಿ ಬೀಜ ಫೌಂಡೇಶನ್ ಸೀಡ್ಸ್ ನಮ್ಗೆ ಕೇಳ್ತಾರೆ. ಅದನ್ನ ನಾವು ಫೌಂಡೇಶನ್ ಸೀಡ್ಸ್ ನಾವೆಲ್ಲ ಕೊಡ್ತೀವಿ. ಅದರ ಮುಖಾಂತರ ಅವರು ಬೀಜೋತ್ಪಾದನೆ ಮಾಡಬಹುದು ಸರ್. ಈಗ ತಾವು ಮತ್ತೊಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿ, ಒಂದು ಆನುವಂಶಿಕ ತತ್ವಗಳು ಮತ್ತೊಂದು ಬೇಸಾಯ ತತ್ವಗಳು ಅಂತಕ್ಕಂಥ ವಿಚಾರ. ಈಗ ಬೇಸಾಯ ತತ್ವಕ್ಕೆ ಬಂದರೆ ಉತ್ತಮ ಗುಣಮಟ್ಟದ ಬೀಜೋತ್ಪಾದನೆಯನ್ನು ಮಾಡುವಾಗ ಅಂದರೆ ರೈತರು ಇರ್ಬೋದು ಅಥವಾ ಉತ್ಪಾದಕರು ಇರ್ಬೋದು ಅವರು ಅನುಸರಿಸಬೇಕಾದಂಥ ಬೇಸಾಯ ತತ್ವಗಳ ಬಗ್ಗೆ ಸ್ವಲ್ಪ ಹೇಳಿ. ಇದು ಎರಡನೇ ಒಂದು ಅತಿ ಮುಖ್ಯವಾದ ಅಂಶ. ಸೊ ಈಗ ಇದರಲ್ಲಿ ಏನಪ್ಪ ಅಂದ್ರೆ ರೈತರು ಹೆಚ್ಚಿನ ಇಳುವರಿಯನ್ನು ಮತ್ತು ಉತ್ತಮ ಗುಣಮಟ್ಟದ ಬೀಜೋತ್ಪಾದನೆ ಮಾಡುವಾಗ ಕೆಲವು ಕ್ರಮಗಳನ್ನು ಅವರು ಅನುಸರಿಸಬೇಕಾಗುತ್ತೆ. ಮೊದಲೇದಾಗಿ ಹೇಳ್ಬೇಕಪ್ಪ ಅಂದ್ರೆ ಬೀಜೋತ್ಪಾದನೆ ತಾಕನೇ ಆಯಾ ಬೆಳೆಗಳಿಗೆ ಅನುಕೂಲವಾಗುವ ಸೂಕ್ತವಾದ ಹವಾಗುಣ ಇರ್ಬೋದು, ಮಣ್ಣಿರ್ಬೋದು, ಯೋಗ್ಯವಾದ ಪ್ರದೇಶದಲ್ಲಿ ಬಿತ್ತನೆ ಮಾಡಬೇಕು, ಆಯ್ಕೆ ಮಾಡಬೇಕಾಗುತ್ತೆ. ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಹತ್ತಿ ಬೀಜೋತ್ಪಾದನೆ. ಹತ್ತಿ ಬೀಜೋತ್ಪಾದನೆ ಚೆನ್ನಾಗಿ ಎಲ್ಲಿ ಬರುತ್ತೆ? ಕಪ್ಪು ಭೂಮಿಯಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಅದೇ ರೀತಿ ನಾವು ಶೇಂಗಾ ಬೀಜೋತ್ಪಾದನೆ ಮಾಡ್ಬೇಕಂದ್ರೆ ಕೆಂಪು ಭೂಮಿಯಲ್ಲಿ ಆ ತರ ನಾವು ಮಾಡಬೇಕಾಗತ್ತೆ. ಮತ್ತೆ ಫಲವತ್ತಾದ ಭೂಮಿ ಬೀಜೋತ್ಪಾದನೆಗೆ ಯಾವಾಗಲೂ ನಾವು ಫಲವತ್ತಾದ ಭೂಮಿಯನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಬಿತ್ತುವ ಪೂರ್ವ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡುವುದಾಯಿತು. ಅದೇ ರೀತಿ ಎಕರೆಯವಾಗಿ ಶಿಫಾರಸು ಮಾಡಿದ ನಿರ್ದಿಷ್ಟ ಪ್ರಮಾಣದ ಬೀಜವನ್ನು ಉಪಯೋಗಿಸಬೇಕಾಗುತ್ತೆ. ಅದೇ ರೀತಿ ಸಕಾಲದಲ್ಲಿ ಸಾಲು ಮತ್ತು ಗಿಡಗಳ ನಡುವೆ ನಿಗದಿಪಡಿಸಿದ ಅಂತರ ಇರಬೇಕಾಗತ್ತೆ. ಶಿಫಾರಸು ಮಾಡಿದ ತಿಪ್ಪೆ ಗೊಬ್ಬರ ಆಯಿತು, ಕೊಟ್ಟಿಗೆ ಗೊಬ್ಬರ ಆಯಿತು, ರಾಸಾಯನಿಕ ಗೊಬ್ಬರ, ಸೊ ಎಲ್ಲ ವಿವಿಧ ಬೆಳೆಗಳಿಗೆ ವಿಶ್ವವಿದ್ಯಾಲಯದಿಂದ ಯಾವ ಬೆಳೆಗೆ ಎಷ್ಟು ಗೊಬ್ಬರ ಹಾಕಬೇಕು, ಯಾವ್ದು ಹಾಕ್ಬೇಕು ಅನ್ನೋದನ್ನು ಕೊಟ್ಟಿರ್ತದೆ. ಅದನ್ನು ರೈತ ಬಾಂಧವರು ಸರಿಯಾಗಿ ಅಷ್ಟೇ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ. ಮತ್ತು ಮಣ್ಣಿನ ಮತ್ತು ಹವಾಗುಣ ಮತ್ತು ಬೆಳೆ ಹಂತ ನೋಡಿ ನೀರನ್ನು ಕೊಡಬೇಕಾಗತ್ತೆ. ಸೊ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ಈಗ ಒಂದು ಯಾವುದೇ ಬೆಳೆ ಬೀಜೋತ್ಪಾದನೆ ಮಾಡುವಾಗ ಸಂದಿಗ್ಧ ಸ್ಥಿತಿ ಅಂತ ಇರುತ್ತೆ. ಸಂದಿಗ್ಧ ಹಂತಗಳು ಇರ್ತೈತಿ. ಉದಾಹರಣೆ ಹೇಳಬೇಕಪ್ಪ ಅಂತಂದಾಗ ಹೂ ಬಿಡುವಾಗಾಯ್ತು, ಕಾಯಿ ಕಟ್ಟುವಾಗಾಯ್ತು. ಆ ಬೀಜೋತ್ಪಾದನೆ ಮಾಡುವಾಗ ಈ ಹಂತದಲ್ಲಿ ನಾವು ನೀರು ಇರಲೇಬೇಕಾಗತ್ತೆ, ನೀರಿನ ಸೌಲಭ್ಯ ಇರಲೇಬೇಕಾಗತ್ತೆ. ಆದ್ದರಿಂದ ಯಾವುದೇ ಬೀಜೋತ್ಪಾದನೆ ತಗೊಳ್ಳುವಾಗ ನಾವು ಆದಷ್ಟು ಏನಪ್ಪ ಅಂದ್ರೆ ಎಲ್ಲಿ ನೀರಿದೆ ಸೊ ಅಲ್ಲಿ ಒಂದು ಆ ಪ್ರದೇಶದಲ್ಲಿ ನಾವು ಬೀಜೋತ್ಪಾದನೆ ಮಾಡುವುದು ಒಂದು ಸೂಕ್ತವಾದ ಡಿಸಿಷನ್ ತಗೋಬೇಕಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇದು ಮುಂದುವರೆದ ಏನಪ್ಪ ಅಂತಂದ್ರೆ ಸಕಾಲದಲ್ಲಿ ಸೂಕ್ತ ಸಸ್ಯ ಸಂರಕ್ಷಣೆ ಕೈಗೊಳ್ಳುವುದು. ಸೊ ಇದು ಒಂದು ಅತಿ ಮುಖ್ಯವಾದ ಕೀಟ ರೋಗ ಬಂದಾಗ ಅದಕ್ಕೆ ಸರಿಯಾದ ಹತೋಟಿ ಕ್ರಮಗಳನ್ನು ರೈತರು ಅನುಸರಿಸಬೇಕಾಗುತ್ತೆ ಸರ್. ಯಾವ ಸಮಯದಲ್ಲಿ ಯಾವ ಕೀಟ ಬಂದಿದೆ, ಏನ್ ಸ್ಪ್ರೇ ಮಾಡಬೇಕು, ಏನು ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ. ಮುಂದುವರೆದು ಬೀಜೋತ್ಪಾದನಾ ತಾಕಗಳನ್ನು ಕಳೆಗಳಿಂದ ಮುಕ್ತವಾಗಿ ಇಡಬೇಕಾಗತ್ತೆ. ಬೆಳೆಯು ಸಂಪೂರ್ಣವಾಗಿ ಮಾಗಿ ಬೀಜವು ಸಂಪೂರ್ಣವಾಗಿ ಬಲಿತ ನಂತರ ಕಟಾವು ಮಾಡುವುದು. ಅಂದ್ರೆ ಸರಿಯಾಗಿ ಅದು ಕಟಾವಿಗೆ ಬಂದಿದೆಯೋ ಇಲ್ಲ, ಬೀಜ ಸರಿಯಾಗಿ ಮಾಗಿರ್ಬೇಕು. ಮಾಗಕ್ಕಿನ ಮುಂಚೆನೆ ಕಟಾವು ಮಾಡೋದಾಯ್ತು, ಮಾಗಿದ ನಂತರ ಒಂದು ವಾರ ಅಥವಾ 10 ದಿನ ಬಿಡೋದಾಯ್ತು, ಆ ಥರ ಮಾಡಬಾರ್ದು. ಮಾಗಿದ ತಕ್ಷಣ ಒಂದು ಮಾಗುಕ್ಕೆ ಒಂದು ಏನು ಕ್ರಮಗಳದೋ ಅವನ್ನು ಸರಿಯಾಗಿ ಅನುಸರಿಸಿ ನೋಡಿದಾಗ ಬೀಜ ಇದು ಕಟಾವು ಬಂದೈತೆ ಅಂದ ತಕ್ಷಣ ಅದನ್ನು ಕಟಾವು ಮಾಡಬೇಕಾಗುತ್ತೆ. ನಂತರ ತಕ್ಷಣ ಬೀಜ ಸಂಸ್ಕರಣಾ ಕೇಂದ್ರಗಳಿಗೆ ಕಳಿಸಿಕೊಡ್ಬೇಕಾಗತ್ತೆ. ಅದಾದ ನಂತರ ಸೊ ಈಗ ನಾವು ಸರ್ಟಿಫಿಕೇಶನ್ ಮಾಡಿಸಿದಾಗ ಬೀಜ ಗುಣಮಟ್ಟ ಪರೀಕ್ಷೆ ಮಾಡಲಿಕ್ಕೆ ಅವ್ರ ಏಜೆನ್ಸಿಯವರು ಬಂದು ಸ್ಯಾಂಪಲ್ ಒಯ್ದು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಆದ ನಂತರ ಅದು ಮೊಳಕೆ ಪ್ರಮಾಣ ಇರಬಹುದು, ಆಗಲೇ ಮಾತಾಡಿದ್ವಿ ಬೇರೆ ಬೇರೆ ಗುಣಧರ್ಮಗಳನ್ನ ಏನು ಹೇಳಿದ್ವಲ್ಲ ಅವನ್ನ ಸರ್ಟಿಫಿಕೇಶನ್ ಏಜೆನ್ಸಿಯವರು ಎಲ್ಲರೂ ಚೆಕ್ ಮಾಡಿದ ಮೇಲೆ ಅದು ಒಂದು ಬೀಜ ಅಂತ ಅವ್ರು ಎಲ್ಲದರಲ್ಲಿ ಇದು ತೇರ್ಗಡೆ ಹೊಂದಿದ್ರಲ್ಲಿ ಮಾತ್ರ ನಾವು ಬೀಜ ಅಂತ ಮುಂದಿನ ಇದರಲ್ಲಿ ನಾವು ರೈತರಿಗೆ ವಿತರಣೆ ಮಾಡಬೇಕಾಗತ್ತೆ. ಒಳ್ಳೆಯದು ಡಾಕ್ಟರ್ ಎಸ್ ಆರ್ ದೊಡ್ಡಗೌಡ್ರೆ. ಇದುವರೆಗೂ ಉತ್ತಮ ಬೀಜ ಅಂದ್ರೆ ಏನು, ಉತ್ತಮ ಬೀಜ ಉತ್ಪಾದನೆ ಮಾಡಲಿಕ್ಕೆ ಏನು ಒಂದು ಕ್ರಮಗಳಿದ್ದಾವೆ, ಮುಖ್ಯವಾಗಿ ಆನುವಂಶಿಕ ತತ್ವಗಳು ಏನಿದಾವೆ, ಆನುವಂಶಿಕ ಶುದ್ಧತೆ ಇರ್ಬೋದು, ತಳಿ ಶುದ್ಧತೆ ಇರ್ಬೋದು, ಭೌತಿಕ ಶುದ್ಧತೆ, ಜೊತೆಗೆ ಈ ಎಲ್ಲ ಒಂದು ಶುದ್ಧತೆಯಿಂದ ಬೀಜೋತ್ಪಾದನೆಯನ್ನು ಮಾಡಬೇಕಾದ್ರೆ ರೈತರು ಏನೆಲ್ಲ ಬೇಸಾಯ ಕ್ರಮಗಳನ್ನು ಬೇಸಾಯ ತತ್ವಗಳನ್ನು ಅನುಸರಿಸಿ ಮಾಡೋದ್ರ ಮುಖಾಂತರ ಉತ್ತಮ ಬೀಜವನ್ನು ಉತ್ಪಾದನೆ ಮಾಡಿ ನಮ್ಮ ರೈತರಿಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರ ಹೇಳಿದ್ರಿ. ಯಾರ್ಯಾರು ರೈತರು, ರೈತ ಬಾಂಧವರು ವಿಶೇಷವಾಗಿ ಬೀಜೋತ್ಪಾದನೆಯಲ್ಲಿ ತೊಡಗಿದಂಥವ್ರು, ವಿಶ್ವವಿದ್ಯಾಲಯದಿಂದ ಹಲವಾರು ಜನ ರೈತರು ಬೀಜ ಗ್ರಾಮ ಯೋಜನೆಯಡಿ ಬೀಜೋತ್ಪಾದನೆಯಲ್ಲಿ ತೊಡಗಿದ್ದಾರೆ, ರೈತ ಬಾಂಧವರು ಉತ್ತಮ ಬೀಜೋತ್ಪಾದನೆ ಮಾಡುವತ್ತ ಮುಂದಾಗಲಿ, ಜೊತೆಗೆ ನೀವು ಹೇಳಿದಂಥ ಕೆಲವೊಂದು ಆನುವಂಶಿಕ ತತ್ವಗಳನ್ನಿರ್ಬೋದು ಅಥವಾ ಬೇಸಾಯ ತತ್ವಗಳನ್ನು ಅಳವಡಿಸಿಕೊಂಡು ಉತ್ತಮ ರೀತಿಯಿಂದ ಮಾಡಿದ್ದೇ ಆದರೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಬೀಜ ಕಲ್ಯಾಣದಲ್ಲಿ ಉತ್ತಮ ಬೀಜದ ಮಹತ್ವ